ಡಾಕ್ಟರ್ ಬಿ ಪಂಪನಗೌಡ ಅವರು. ಇವರು ಹಿರಿಯ ತಾಂತ್ರಿಕ ಅಧಿಕಾರಿ, ಸಸ್ಯರೋಗ ತಜ್ಞರು ಕೂಡ, ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ತಿಳ್ಕೊಂಡು ಒಂದಿಷ್ಟು ವಿಸ್ತಾರವಾಗಿ ನಾನು ಕೂಡ ಅದ್ರ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ ಪಡ್ಕೊಳ್ಳೋಣ ಅಂತ ಅನ್ನುವಂಥ ಆಸೆ ನನಗೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಸರ್. ಈಗ ಭಾರತ ಅನ್ನುವಂಥದ್ದು ನಮಗೆ ಎಲ್ಲ ಗೊತ್ತಿರೋ ಹಾಗೆ ಕೃಷಿ ಪ್ರಧಾನವಾದಂಥ ದೇಶ. ಹೆಚ್ಚು ಜನ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ತಮ್ಮಂಥವು. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಿದಾಗೆ ಕೃಷಿ ಅನ್ನುವಂಥದ್ದು ಲಾಭದಾಯಕವಲ್ಲ ಅನ್ನುವಂಥ ಒಂದು ಮಾತು ಜನಜನಿತವಾಗಿ ಹೋಗಿದೆ. ಈಗ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇದೆ. ಕೃಷಿಗೆ ನ್ಯಾಯವಾದಂಥ ಬೆಲೆ ಸಿಗಬೇಕು, ರೈತರು ಬದುಕೆ ಭಾಳ ದುರ್ಬಲ ಆಗೋಗಿದೆ ಅಂತೇಳಿ. ಇದಕ್ಕೆಲ್ಲ ಕಾರಣ ಏನಂತೀರಿ? ನಾನು ಕೃಷಿ ಬಗ್ಗೆ ಹೇಳ್ಬೋದಾದ್ರೆ, ನಮಗೆ ಗೊತ್ತಿದೆ ಕೃಷಿ ಆಗಲೇ ತಾವು ಹೇಳಿದಾಗೆ ಒಂದು ಕೃಷಿ ಪ್ರಧಾನವಂಥ ದೇಶ ನಿಜ. ಹೆಚ್ಚು ಕಡಿಮೆ ನಿಮಗೆ ಇವತ್ತಿನ ಕೂಡ ಶೇಕಡ ಒಂದು 57-58% ಕೃಷಿ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಜನಗಳೇ ಇರ್ತಕ್ಕಂಥದ್ದು. ನಿಮಗೆ ಜಿ ಡಿ ಪಿ ಅಂತ ಹೇಳ್ತೀವಿ, ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ, ಅಂದರೆ ಬೇರೆ ಮೂಲದಿಂದ ಹೆಚ್ಚಿಗೆ ಬಂದರೂ ಕೂಡ ಕೃಷಿಯಿಂದ ಬರೀ ಈಗ ಪ್ರಸ್ತುತ ಇರ್ತಕ್ಕಂಥದ್ದು 18% ಜಿ ಡಿ ಪಿ ಇರ್ತಕ್ಕಂಥದ್ದು. ಆದರೂ ಕೂಡ ಇಡೀ ಗ್ರಾಮೀಣ ಭಾಗದೊಳಗೆ ನಮಗೆ ಹೆಚ್ಚಿನ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಕೃಷಿ. ಕೃಷಿ ಅದು ನೆನಪಿರಬೇಕು. ಬೇರೆ ಇಂಡಸ್ಟ್ರಿ ಸೆಕ್ಟರ್ಸ್ ಇದಾವೆ, ಸರ್ವಿಸ್ ಸೆಕ್ಟರ್ಸ್ ಇದಾವೆ, ಬಟ್ ಕೃಷಿ ಅಂತಕ್ಕಂಥದ್ದು ನಮಗೊಂಥರ ಜೀವಾಳ ಇದ್ದಂಗೆ. ದೊಡ್ಡ ದೊಡ್ಡ ಇಂಡಸ್ಟ್ರಿ ಕೃಷಿ ಅವಲಂಬಿತ ಮೂಲಗಳ ಉತ್ಪನ್ನಗಳೆಲ್ಲ ಅವನಂದ್ರೆ ಕೃಷಿಗೆ ನಾವು ಅರ್ಥವಿದೆ. ಬಟ್ ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಕೇಳಿ ಬರ್ತದೆ. ನಾನು ಹೇಳೋದಿಷ್ಟೇ ರೈತರಿಗೆ, ಯಾಕೆ ಕೃಷಿ ನಷ್ಟ ಆಗ್ತಿದೆ ಅನ್ನೋದನ್ನು ಸ್ವಲ್ಪ ರೈತರು ಮನಗೊಳ್ಬೇಕಾಗ್ತದೆ. ಎಲ್ಲಿ ತಪ್ತಿದ್ದೀವಿ ನಾವು ಅಂತಕ್ಕಂಥದ್ದು. ನಾನು ಹೇಳೋದಿಷ್ಟೇ, ಕೃಷಿ ಲಾಭದಾಯಕ ಅಲ್ಲ ಅನ್ನೋದು ಮಾತು ತಪ್ಪು. ಅಲ್ಲಿ ಎರಡು ವರ್ಡ್ಸ್ ಬರ್ತದೆ, ಎರಡು ನಾವು ಚಿತ್ರ ಹೇಳ್ತಿರ್ತೀನಿ. ಇಲ್ಲಿ ರೈತ ಆಗಬೇಕಾ ಕೃಷಿಕಾಗಬೇಕಾ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ರೈತ ಲಾಭದಾಯಕ ಅಲ್ಲ, ಕೃಷಿ ಲಾಭದಾಯಕ. ಹೌದು. ಹಾಗಾದ್ರೆ ನಾನು ಹೇಳಲಿಕ್ಕೆ ಪ್ರಶ್ನೆ ಬರ್ತಕ್ಕಂಥದ್ದು, ರೈತ ಅಂದ್ರೆ ಏನು, ಕೃಷಿಕ ಅಂದ್ರೆ ಏನು ಅಂತಕ್ಕಂಥದ್ದು ಪ್ರಶ್ನೆ ಬಹಳಷ್ಟು ಜನರಿಗೆ. ಯಾರನ್ನ ನಾವು ರೈತ ಅಂತ ಕರಿತೀವಿ ಅಂತಂದ್ರೆ, ನೀ ಯಾವುದೇ ಒಂದು ಬೆಳೆ ಬೆಳೆದ್ರೂ ಕೂಡ ಅವನು ರೈತನೇ. ಈಗ ಜೋಳ ಬೆಳೆದ್ರೆ ರೈತನೇ, ತರಕಾರಿ ಬೆಳೆದ್ರೆ ಕೂಡ ಒಬ್ಬ ರೈತ. ಬಟ್ ಕೃಷಿಕ ಆಗಲ್ಲ. ಕೃಷಿಕ ಅಂತಂದ್ರೆ ತನ್ನ ಜೀವನಕ್ಕೆ ಅಥವಾ ಫ್ಯಾಮಿಲಿಗೆ ಏನು ಬೇಕು, ತನ್ನ ಜಮೀನಕ್ಕಾಗಲಿ ಅಥವಾ ಫ್ಯಾಮಿಲಿಗೆ ಏನೇನು ರಿಕ್ವೈರ್ಮೆಂಟ್ ಅವಶ್ಯಕತೆ ಇದೆ ಅದೆಲ್ಲನೂ ತಾನೇ ಬೆಳ್ಕೊಳ್ತಕ್ಕಂಥದ್ದು. ಅದು ಬೆಳೆಗೆ ಬೇಕಾದಂಥ, ಉದಾಹರಣೆಗೆ ನಿಮಗೆ ಧಾನ್ಯಗಳು ಬೇಕು, ಇದು ಉದಾಹರಣೆಗೆ ಭತ್ತ ಆಗಿರ್ಬೋದು. ಇರ್ತಕ್ಕಂಥ ಸ್ವಲ್ಪ ಜಮೀನಲ್ಲಿ ಒಂದು 2 ಎಕರೆ 3 ಎಕರೆ ಇತ್ತು ಅಂತಂದ್ರೆ ಅಲ್ಲಿ ಭತ್ತ ಬೆಳಿತಕ್ಕಂಥದ್ದು, ಜೋಳ ಬೆಳಿತಕ್ಕಂಥದ್ದು, ಅದು ಧಾನ್ಯಗಳು ಬೇಕಿರ್ತಕ್ಕಂಥ. ಹಣ್ಣು ಬೇಕು ಅವನಿಗೆ, ಹಣ್ಣು ಗಿಡಗಳು ಬೇಕಾದಂಥವು, ಹಣ್ಣಿನ ಗಿಡಗಳು ಸಪೋರ್ಟ್ ಆಗಿರೋದು ಬ್ಯಾಂಗ್ ಹೋಗಿದ್ದು, ಬೇಕಾದಂಥ ಗಿಡಗಳು ಹಣ್ಣು ಬೆಳಿತಕ್ಕಂಥ, ಅಂದರೆ ತೋಟಗಾರಿಕೆ ಬೆಳಿತಕ್ಕಂಥವು ಎಲ್ಲವನ್ನು ಎಲ್ಲವನ್ನು ಬೆಳ್ಕೋಬೇಕು, ಅದು ಕೃಷಿಕ. ಅದ್ರ ಜೊತೆಗೆ ನಮಗೆ ಸ್ವಲ್ಪ ಹೈನುಗಾರಿಕೆ, ಹಾಲು ಹೈನುಗಾರಿಕೆ ಬೇಕು. ಹಾಲು ನಿಮ್ಗೆ ಹೈನುಗಾರಿಕೆ ಜೊತೆಯಲ್ಲಿ ಕೂಡ ಬೇರೆ ಉಪಯುಕ್ತಗಳು ಉತ್ಪಾದ ಆಗ್ತವೆ. ಬಟ್ ಮೇನ್ ಆಗಿ ನಮ್ಗೆ ಹಾಲು ಇರೋದ್ರಿಂದ ಅದು ಹೈನುಗಾರಿಕೆ ಬರಬೇಕು, ಕೃಷಿಗೆ ಉಪಯೋಗ ಆಗ್ತದೆ. ಅದು ತೋಟಗಾರಿಕೆ ಜೊತೆಗೆ ಮತ್ತೆ ಅರಣ್ಯಗಳು ಕೂಡ ಬರಬೇಕು, ಉಡುಗ ಹಾಲು ಬೇಕಾಗ್ತದೆ ಅದಕ್ಕೆ ಬೇಕು. ಅಂದ್ರೆ ಇದ್ರ ಜೊತೆಗೆ ಸ್ವಲ್ಪ ಜೇನು ಸಾಗಾಣಿಕೆ ಬರಬೇಕು, ಸ್ವಲ್ಪ ರೇಷ್ಮೆ ಸಾಗಾಣಿಕೆ ಬರಬೇಕು. ಅಂದ್ರೆ ಎಲ್ಲಿ ಕೃಷಿಕ ಅಂತಂತಂದ್ರೆ ಇವೆಲ್ಲವನ್ನೂ ಸಂಪೂರ್ಣವಾಗಿ ಸಮಗ್ರ ರೀತಿಯೊಳಗೆ ಮಾಡ್ತಕ್ಕಂಥ ಬೆಳೆಗಳನ್ನ ಬೆಳಿತಕ್ಕಂಥವ್ನು ಅವನು ಕೃಷಿಕ ಅಂತ. ನನ್ನ ಉದ್ದೇಶ ರೈತರೆಲ್ಲ ಕೃಷಿಕರಾದ್ರೆ ಮಾತ್ರ ಕೃಷಿ ಲಾಭದಾಯಕ ಆಗ್ತದೆ. ಅಂದ್ರೆ ಎಲ್ಲವನ್ನೂ ತನಗೆ ಬೇಕಾದಂಥವನ್ನ ಬಳಕೆ ಮಾಡ್ಕೊಂಡ್ರೆ ಮತ್ತೆ ಇವತ್ತು ಕೃಷಿ ಲಾಭದಾಯಕ ಆಗುತ್ತೆ. ಮಾಡ್ತಕ್ಕಂಥ ಖರ್ಚನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ರೈತರು ಪರಿಗಣಿಸ್ಬೇಕು. ನಾನು ಭಾಳಷ್ಟು ವಿಚಾರಗಳನ್ನ ತಗೊಂಡ್ಬರ್ತೀನಿ ಇಲ್ಲಿ. ಈಗ ನಮಗೆ ಕೃಷಿಯನ್ನ ಯಾವ ರೀತಿ ಒಳಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕೆಲವು ಪ್ರಾಡಕ್ಟ್ಗಳಿದಾವೆ ಅವನು ಯಾವ ರೀತಿ ಒಳಗೆ ಕೃಷಿಗೆ ಬೆಳೆಸಬೇಕು ಅನ್ನತಕ್ಕಂಥದ್ದು ನಾಲೆಡ್ಜ್ ಭಾಳ ಕಡಿಮೆ ಇದೆ. ಎಲ್ಲ ರೈತರುಗಳು ಇವತ್ತು ಏನಿದೆ ಅಂತಂದ್ರೆ ಎಲ್ಲವನು ಹೊರಗಡೆ ಬೀಜಗಳಿಂದ ಖರೀದಿಯಿಂದ ಹಿಡ್ಕೊಂಡು, ನಿಮಗೆ ಗೊತ್ತಿದೆಯಲ್ಲ, ಬೀಜಗಳು ಖರೀದಿಯಿಂದ ಹಿಡ್ಕೊಂಡು ಕೀಟನಾಶಕಗಳಾಯಿತು, ರೋಗನಾಶಕಗಳಾಯಿತು, ಎಲ್ಲವನ್ನೂ ಅಂಗಡಿ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಅದು ಆಗಬಾರ್ದು. ಅದು ಖರ್ಚು ಹೆಚ್ಚಾಗ್ತದೆ, ವಿನ ನಿಮಗೆ ನಷ್ಟಕ್ಕೆ ದಾರಿ ಆಗ್ತದೆ. ಖರ್ಚು ಕಡಿಮೆ ಮಾಡ್ಕೋಬೇಕು ಅನ್ನೋದ್ರಿಂದ ಸ್ವಲ್ಪ ನಾಲೆಡ್ಜ್, ಜ್ಞಾನಾರ್ಜನೆ ಇತ್ತು ಅಂತಂದ್ರೆ ನಾಲೆಡ್ಜ್ ಇಟ್ಕೊಂಡು ಕೃಷಿ ಏನು ಮಾಡಿದ್ರಿ ಅಂತಂದ್ರೆ ಭಾಳ ಲಾಭ ಯಾಕಾಗ್ತದೆ. ಇದ್ರ ಭಾಳಷ್ಟು ಕೃಷಿ ಇದಾವೆ, ಕೃಷಿಯೊಳಗೆ ಭಾಳ ನಾನಾ ವಿಧ. ಈಗ ನಾ ಪ್ರಾಕೃತಿಕ ಕೃಷಿ ಅಂತ ಹೇಳ್ತೀವಿ, ಸಹಜ ಕೃಷಿ ಅಂತ ನಾವು ಹೇಳ್ತಿರ್ವ, ಸಹಜ ಕೃಷಿ ಅಂತ ಮಾತಾಡ್ತೀವಿ. ಅವೆಲ್ಲ ಹಳೆಯ ಕೃಷಿಗಳು, ಸಾವಯವ ಕೃಷಿ ಅಂತ ಹೇಳ್ತೀವಿ. ಅದಲ್ಲದೆ ಇತ್ತೀಚೆಗೆ ಮುಂದಿರ್ತಕ್ಕಂಥ ಆಧುನಿಕ ಕೃಷಿ ಅಂತ ಹೇಳ್ತೀವಿ. ಇವೆಲ್ಲ ಕೃಷಿ ಒಂದು ಕಡೆ ಇರಲಿ. ನನ್ನ ಉದ್ದೇಶ ಏನು ಅಂತಂದ್ರೆ ಇವತ್ತು ರೈತರು ಮಾಡಬೇಕಾಗಿದ್ದು ಜಾಣತನದ ಕೃಷಿ ಆಗಿರಬೇಕು. ಹೌದು, ಖಂಡಿತ. ಈಗ ಕಡಿಮೆ ಖರ್ಚು ಹೆಚ್ಚಿನ ಲಾಭ ಬರ್ತಕ್ಕಂಥ ಜಾಣತನದ ಕೃಷಿ, ಕೃಷಿಕ ಜಾಣನಾದ್ರೆ ಮಾತ್ರ ಕೃಷಿ ಲಾಭದಾಗಬಲ್ಲ. ಬಹಳ ಚೆನ್ನಾಗಿ ಹೇಳಿದ್ರಿ ಅದು. ಯಾಕೆಂತೇಳಿ ನಮ್ಮ ಪಾರಂಪರಿಕ ಕೃಷಿ ಪದ್ಧತಿಗಳಿದೆಯಲ್ಲ, ಉಳುಮೆ ಪದ್ಧತಿಗಳಿಗೆ ಅಥವಾ ಬೆಳೆಯುವಂಥ ಪದ್ಧತಿಗಳಿಗೆ ಪಾರಂಪರಿಕವಾಗಿರುವಂಥ ಈ ಜ್ಞಾನವನ್ನು, ಪಾರಂಪರಿಕ ಜ್ಞಾನವನ್ನು ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುವಂಥ ಅಗತ್ಯ ಕೂಡ ಇವತ್ತಿದೆ. ಹಾಗಿದ್ದಾಗ ಮಾತ್ರ ನಮಗೆ ಲಾಭದಾಯಕ ಕೃಷಿ ಅಂತ ನನಗನ್ಸುತ್ತೆ. ಈಗ ನೀವು ಆಗ್ಲಿಂದ ಹೇಳ್ತಾ ಸುಮಾರು ಸರಿ ಬಳಸಿದ್ರಿ ಪದ, ರೈತ ಮತ್ತು ಕೃಷಿಕ, ಇವುಗಳಲ್ಲಿ ಎರಡರಲ್ಲಿ ವ್ಯತ್ಯಾಸ ಏನಿರುತ್ತೆ? ಹೌದು, ನಾನು ಆಗಲೇ ಹೇಳಿದೆ ನಿಮಗೆ, ನಾನು ರೈತ ಅಂತಂದ್ರೆ ನೀವು ಏನೇ ಒಂದು ಬೆಳೆ ಬೆಳೆದ್ರೆ ಅವ್ನು ರೈತ ಅಂತಾನೆ ಕರೆಯೋದು. ಒಂದು ಬೆಳೆಯನ್ನು ಬೆಳೆದು ಅಂತಂದ್ರೆ ಆಗ್ತಕ್ಕಂಥ ನಷ್ಟ ಏನಿದೆ ಅಲ್ಲ ಅವನಿಗೆ ಅದು ಕೈ ಕೊಡೋದಿಲ್ಲ. ಈಗ ಉದಾಹರಣೆಗೆ ನೀವು ಖರ್ಚು ಜಾಸ್ತಿ ಆಗ್ತದೆ, ಇವತ್ತು ಲಾಭ ಕಡಿಮೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂದ್ರೆ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ. ಈಗ ಕೃಷಿಕ ಅಂತಂದ್ರೆ ಎಲ್ಲವೂ ಬೇಕಾದಂಥ ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಇರ್ತಕ್ಕಂಥ ರೇಷ್ಮೆ ಸಾಗಾಣಿಕೆ ಇರ್ಬೋದು, ಎಲ್ಲ ಮೂಲದಿಂದ ಆದಾಯ ನಿರಂತರವಾಗಿ ಆದಾಯ ಬರಂಗಿರ್ಬೇಕು. ಒಂದರಲ್ಲಿ ತಪ್ಪಿರು, ಒಂದರಲ್ಲಿ ಆದಾಯ ಬರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದು ಮೋನೋಕಲ್ಚರಿಂಗ್ ಸಿಸ್ಟಮ್ ಆಗಬಾರ್ದು. ಸಮಗ್ರ ಕೃಷಿ ಪದ್ಧತಿಯಿಂದ ನಿರಂತರ ಆದಾಯ ಪಡಿತಕ್ಕಂಥದ್ದು ಸುಸ್ಥಿರತೆ ಬರಬೇಕು. ಅದು ಸುಸ್ಥಿರ ಕೃಷಿ ಆಗಬೇಕು. ಸಮಗ್ರ ಕೃಷಿಯೊಳಗೆ ಸುಸ್ಥಿರತೆ ಸಾಧನೆ ಮಾಡಬೇಕು. ಅವಾಗ ಮಾತ್ರ ನಿಮಗೆ ಅವನ್ನ ನಾವು ಕೃಷಿಕ ಅಂತ ಕರಿತೀವಿ. ಅದನ್ನು ಸಮಗ್ರ ಕೃಷಿಕ ಅಂತ ಕರೀದ್ರೆ ಇನ್ನೂ ಹೆಚ್ಚಿನ ವ್ಯತ್ಯಾಸ ಕಂಡು ಬರ್ತದೆ. ಅದಕ್ಕೆ ನಾನು ಈಗ ನಾವು ಮಾತಾಡ್ತಾ ಇದ್ವಿ ಕೃಷಿಕ ಮತ್ತು ರೈತರ ಬಗ್ಗೆ, ಲಾಭದಾಯಕ ಯಾವುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಹೌದು, ಈಗ ಕೃಷಿ ಲಾಭದಾಯಕ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ನಾನಾಗಲೇ ಹೇಳಿದೆಲ್ಲ, ಕೃಷಿ ಲಾಭದಾಯಕ ಆಗಬೇಕಾಗಿತ್ತಂದ್ರೆ ಕೃಷಿಯ ಸಮಗ್ರ ಚಿತ್ರಣಗಳು ಎಲ್ಲವೂ ಬರಬೇಕು ಅಂತಕ್ಕಂಥದ್ದು. ನಾನಾಗಲೇ ಹೇಳಿದೆ, ಕೃಷಿ ಜೊತೆಗೆ ಕೃಷಿ ಬೆಳೆದೊಂದೆಲ್ಲ ಕೃಷಿ ಜೊತೆಗೆ ತೋಟಗಾರಿಕೆನೂ ಬರಬೇಕು. ಬರಬೇಕು, ನಮಗೆ ಬೇಕಾಗಿರುವ ಮೂಲ ವಸ್ತುಗಳೆಲ್ಲ ಬರಬೇಕು. ಅದ್ರ ಜೊತೆಗೆ ಹೈನುಗಾರಿಕೆನೂ ಬರಬೇಕು. ಹೈನುಗಾರಿಕೆಯಿಂದ ಮತ್ತೆ ಎರಡು ಉಪಯುಕ್ತಗಳಿದಾವೆ, ಹಾಲು ಆಗಿರ್ಬೋದು ಅವರಿಗೆ ನಿರಂತರಕ್ಕೆ, ಪ್ಲಸ್ ಅದ್ರ ಜೊತೆಗೆ ಸಗಣಿಗೆ ಉಪ ಉತ್ಪನ್ನಗಳು, ಸಗಣಿ ಗಂಜಗಳನ್ನ ಕೃಷಿಯೊಳಗೆ ಬಹಳ ಯಥೇಚ್ಛವಾಗಿ ಬಳಸಬೇಕು. ಬಟ್ ಅದು ನಮ್ಮ ಬಳಕೆ ಕಡಿಮೆ ಇದೆ, ಯಾವ ರೀತಿ ಬಳಸಬೇಕು ಅನ್ನತಕ್ಕಂಥದ್ದು ಮಾತಾಡೋಣ ಮುಂದೆ ಚರ್ಚೆ. ಅಂದ್ರೆ ಅದು ಉಪಯುಕ್ತಕ್ಕಂಥದ್ದು. ಅದ್ರ ಜೊತೆಗೆ ನಿಮ್ಗೆ ಆಗಲೇ ರೇಷ್ಮೆ ಕೃಷಿ, ರೇಷ್ಮೆ ಕೃಷಿ ಬರಬೇಕು. ಸುತ್ತಮುತ್ತ ಪ್ರಕೃತಿಯೊಳಗೆ ತೊಂದರೆ ಆಗ್ತದೆ ಜೇನು ಕೃಷಿ, ಜೇನುಗಳ ತೊಂದರೆಯಿಂದ ಇವತ್ತು ನಿಮ್ಗೆ ಗೊತ್ತಿದೆಯಲ್ಲ, ಕಲ್ಲಂಗಡಿಯಲ್ಲಿ ಪಾಲಿನೇಷನ್ ಕ್ರಿಯೆ ಆಗೋದು ಇಲ್ಲದಿಲ್ಲದ್ರಿಂದ ಇವತ್ತು ಕಲ್ಲಂಗಡಿ ಬೆಳೆಗಳು ಬಹಳಷ್ಟು ಸೀಡ್ ಸೆಟ್ ಆಗ್ತಾ ಇಲ್ಲ, ಫ್ಲವರಿಂಗ್ ಸೆಟ್ ಆಗ್ತಾ ಇಲ್ಲ. ಅಲ್ಲ, ಒಂದು ಮಾತಿದೆ ಕೂಡ, ಜೇನು ಅಕಸ್ಮಾತ್ ಸತ್ತೋಯ್ತು ಅಂತ ಹೇಳಿದ್ರೆ, ಜೇನು ನಾಶ ಆಯ್ತು ಜಗತ್ತಿನಿಂದ ಅಂತ ಹೇಳಿದ್ರೆ ಬಹಳ ಕಡಿಮೆ ಅವಧಿಯಲ್ಲಿ ಇಡೀ ಜಗತ್ತೇ ನಾಶ ಆಗುತ್ತೆ. ಆಗೋದ್ರಿಂದ ಅದು ವಾಸ್ತವ. ಯಾಕಂತಂದ್ರೆ ಪಾಲಿನೇಷನ್ ಕ್ರಿಯೆಗಳು ನಡೀಲಿಲ್ಲ ಅಂತಂದ್ರೆ ಮುಂದಿನ ಕ್ರಿಯೆ ಆಗೋದಿಲ್ಲ. ಸೀಡ್ ಸೆಟ್ ಆಗಬೇಕಲ್ಲ, ಸೆಟ್ ಆಗಬೇಕಾದ್ರೆ ಹಣ್ಣಾಗೋ ಚಾನ್ಸಸ್ ಇರೋದಿಲ್ಲ. ಆ ದೃಷ್ಟಿಯಿಂದ ನಾವು ಸ್ವಲ್ಪ ಎಲ್ಲವನ್ನು ಸಮಗ್ರವಾಗಿ ಬಂದಾಗ ಮಾತ್ರ ಇದು ಉಪಯುಕ್ತ ಆಗ್ತದೆ, ಕೃಷಿ ಲಾಭದಾಯಕ ಆಗ್ತದೆ ಅಂತ. ನೀವು, ನಾನು ಬಿಜಾಪುರದಲ್ಲಿದ್ದಾಗ ಒಂದು ವಿಚಾರ ನಿಮ್ಗೆ ನೆನಪು ಮಾಡ್ತೀನಿ. ಒಂದು ಹಳ್ಳಿ ಇತ್ತು, ಆ ಹಳ್ಳಿ ಒಂದು ಚಿತ್ರಣ ಸಮಗ್ರ ಕೃಷಿಯಿಂದ ಇಡೀ ಹಳ್ಳಿಯ ಚಿತ್ರಣನೇ ಬದಲಾಯಿತು. ಆ ಹಳ್ಳಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಇಂದ ಚಿತ್ರಣ ಬದಲಾಯಿತು. ಅದು ಹೇಗಾಯ್ತು ಒಂದು ಸ್ವಲ್ಪ ವಿವರಿಸ್ಬಿಡಿ. ಅದು ಯಾಕೆ ಅಂತಂದ್ರೆ, ಹಳ್ಳಿಯಲ್ಲಿ ಇರ್ತಕ್ಕಂಥ ಜನ ಏನ್ ಮಾಡಿದ್ರು, ಆ ಬ್ಯಾಂಕ್ ಮ್ಯಾನೇಜರ್ಗೆ ಅಪ್ರೋಚ್ ಮಾಡ್ಲಿಕ್ಕೆ ಸುತ್ತ ಮಾಡಿದ್ರು, ಸ್ವಲ್ಪ ಸ್ವಸಹಾಯ ಸಂಘಗಳು ಅಂತ ಮಾಡ್ಕೊಂಡ್ರು. ಅವ್ರು ಅಪ್ರೋಚ್ ಮಾಡಿದ್ದು ಏನು ಅಂತಂದ್ರೆ, ಹೈನುಗಾರಿಕೆಗೆ ದನಗಳಲ್ಲಿ ಸಾಗೋದಕ್ಕೆ ಅನುಕೂಲ ಭಾಳ ಇದೆ, ನೀವು ಸ್ವಲ್ಪ ಹೈನುಗಾರಿಕೆಗೆ ಜಾಸ್ತಿ ಒತ್ತು ಕೊಡ್ತೀವಿ ನಾವು, ನೀವು ದನಗಳಿಗೆ ಸ್ವಲ್ಪ ಸ್ಯಾಂಕ್ಷನ್ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಡಿ ಅಂತ. ಸಾಲ ಪ್ರತಿಯೊಂದು ಮನೆಗೂ ಸಾಲ ಸಹಾಯ ಆಯ್ತು. ಪ್ರತಿಯೊಂದು ಮನೆಯಲ್ಲೂ ಕೂಡ ಎಮ್ಮೆಗಳು, ಪ್ರತಿಯೊಂದು ಮನೆಯಲ್ಲೂ ಕೂಡ ಆಕಳುಗಳು. ಒಂದು ಕಡೆ ಆಕಳ ನಿಮಗೆ ಬಂದಿರೋದ್ರಿಂದ ಈಗ ದನಗಳು ಬಂದು, ದನಗಳ ಸಂಖ್ಯೆ ಜಾಸ್ತಿ ಆಯ್ತು ಹಳ್ಳಿಯಲ್ಲಿ. ದನಗಳಲ್ಲಿ ಒಂದು ಹೈನುಗಾರಿಕೆ ಅನ್ನೋದು ಒಂದು ಉದ್ಯಮನ ಪ್ರಾರಂಭ ಆಯಿತು. ಹೈನು ಹಾಲು ಆಯಿತು ಒಂದು ಕಡೆ, ಅವ್ರದ್ದು ಇವ್ರಕ್ಕಾಯಿತು, ಮಾರಾಟಕ್ಕಾಯಿತು. ಹಾಲಿನ ಜೊತೆ ಉಪ ಉತ್ಪನ್ನಗಳ ಬಳಕೆ ಜಾಸ್ತಿ ಆಗ್ತಾ ಹೋಯ್ತು ಕೃಷಿಯೊಳಗೆ. ಉಪಯುಕ್ತ ಬಂದ್ರೆ ನೀವು ಹೇಳ್ತೀರಿ ಸಗಣಿ ಗೊಬ್ಬರ ಸಿಗ್ತದೆ, ಸಗಣಿ ಗೊಬ್ಬರನ ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಗೋಬರ್ ಗ್ಯಾಸ್ ಯೂಸ್ ಮಾಡ್ಕೋಬೇಕು. ಗೋಬರ್ ಗ್ಯಾಸ್ ಪ್ಲಾಂಟೇಶನ್ ರೆಡಿ ಆಯಿತು, ಗೋಬರ್ ಗ್ಯಾಸ್ ಪ್ಲಾಂಟೇಷನ್ ರೆಡಿ ಆಯಿತು. ಅದರಿಂದ ಬಂದಿರತಕ್ಕಂಥದ್ದು ಚಾರ್ಜಸ್ ಸಿಗುತ್ತೆ, ಗೋಬರ್ ಗ್ಯಾಸ್ ಪ್ಲಾಂಟೇಷನ್ ಮಾಡಿದ ಮೇಲೆ ಒಂದು ವೇಸ್ಟೇಜ್ ಬರುತ್ತೆ, ಅದು ಎರೆಹುಳು ಕೃಷಿಗೆ ಬದಲಾಯಿತು. ಗೋಬರ್ ಗ್ಯಾಸ್ ಪ್ರಾರಂಭ ಆಯಿತು, ಎರೆಹುಳು ಕೃಷಿ ಆಯಿತು, ಎರೆಗೊಬ್ಬರ ಪ್ರಾರಂಭ ಆಯಿತು, ಎರೆಹುಳು ಮಾರಾಟ ಶುರುವಾಯಿತು. ಹೆಚ್ಚಿನ ಉದ್ಯೋಗ ಸೃಷ್ಟಿ, ಉದ್ಯೋಗಗಳು ಸೃಷ್ಟಿ ಆಗ್ತಾ ಹೋದ್ ಗ್ರಾಮೀಣ ಪ್ರದೇಶದೊಳಗೆ ಹೆಚ್ಚಿನ ಉದ್ಯೋಗ ಸೃಷ್ಟಿ ಆಯಿತು. ಇಡೀ ಚಿತ್ರಣನೇ ಬದಲಾಗ್ಬಿಡ್ತೀವಿ, ಎಕನಾಮಿಕ್ ಸ್ಟೇಟಸ್ ಅಂತ ಹೇಳ್ತೀವಿ. ಇಡೀ ಚಿತ್ರಣ ಬದಲಾಗುತ್ತೆ ಅಂದ್ರೆ ಯಾವ ರೀತಿ ಬದಲಾವಣೆಗೆ ಸಹಾಯಕ ಆಗಬಲ್ಲರು ಅನ್ನೋದಕ್ಕೆ ನಾನು ಉದಾಹರಣೆಗೆ ಇಲ್ಲಿ ಕೊಟ್ಟೆ. ಚಿತ್ರಣ ಬದಲಾಗ್ತದೆ ಅಂದ್ರೆ ಎಲ್ಲವನ್ನು ಸಮಗ್ರವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಪ್ರಾಡಕ್ಟ್ಗಳಿಂದ ಕೃಷಿ ಉದ್ಯಮ, ಒಂದು ಕೃಷಿ ತುಂಬಾ ಲಾಭದಾಯಕ ಆಗಿ ಪ್ರಾರಂಭ ಆಯಿತು. ಯಾಕೆ ಸಿಗ್ತಕ್ಕಂಥ ಸಗಣಿಯನ್ನು ವ್ಯವಸ್ಥಿತವಾಗಿ ಬಳಸ್ಕೊಳ್ಳೋದ್ರಿಂದ ಕೃಷಿ ಲಾಭದಾಯಕವಾಗಲಿಕ್ಕೆ ಪ್ರಾರಂಭ ಆಯಿತು. ಇಲ್ಲ ಪಂಪನಗೌಡ್ರೆ, ಇದು ಈ ಆಲೋಚನೆ ಇದೆಯಲ್ಲ, ಬಹಳ ದೊಡ್ಡ ಆಶಯ ಇದು. ಈ ಆಶಯನ ನನಸು ಮಾಡುವಂಥದ್ದು ಇದೆಯಲ್ಲ, ಇದು ಎಲ್ಲರ ಕೈಯಲ್ಲೂ ಇರುತ್ತೆ. ಮಾಡಿಸ್ಕೊಳ್ಬೇಕು ಅಂತ ನಮ್ಮ ಕೈಗಳಲ್ಲೇ ಇರುವಂಥದ್ದು. ನಾವು ಹೇಗೆ ಬೇಕಾದರೂ ಅದನ್ನು ನಾವು ಬದಲಾವಣೆ ಮಾಡ್ಕೊಳ್ಬೋದು. ಮತ್ತೆ ಪ್ರಕೃತಿ ಯಾವಾಗಲೂ ಕೂಡ ಸಹಜವಾಗಿ ನಮ್ಮ ಜೊತೆಗೆ ಸಹಕರಿಸ್ತಾನೆ ಇರುತ್ತೆ. ಪ್ರಕೃತಿ ಜೊತೆಗೆ ನಾವು ಸಹಕರಿಸಬೇಕು. ಪ್ರಕೃತಿ ನಮ್ಮ ಜೊತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನ್ ಹೇಳ್ತೀರಾ, ಅದು ಆವಾಗಲೂ ಇರ್ತದೆ. ನೀವು ಸಹಕರಿಸಿದ್ರೆ ಅದು ಕೂಡ ಸಹಕರಿಸುತ್ತೆ. ಸಹಜ ಪ್ರಕ್ರಿಯೆ ಇದು. ಈಗ ಬಹಳ ಮುಖ್ಯವಾಗಿ ಏನೇ ಬೆಳೆ ಬೆಳೆಯೋದಕ್ಕೂ ಮಣ್ಣು ತುಂಬಾ ಅಗತ್ಯವಾಗಿರುವಂಥದ್ದು. ಈ ಮಣ್ಣು ಫಲವತ್ತವಾಗಿದೆ ಅಂತ ಹೇಳಿದ್ರೆ ಅದ್ಭುತವನ್ನು ಸೃಷ್ಟಿ ಮಾಡೋದಕ್ಕೆ, ಬಂಗಾರವನ್ನು ಬೆಳೆಯೋದಕ್ಕೆ ಸಾಧ್ಯ ಆಗುವಂಥದ್ದು. ಈ ಮಣ್ಣಿನ ಫಲವತ್ತೆಯನ್ನು ಸುಧಾರಿಸೋದಕ್ಕೆ ಏನು ಮಾಡಬೇಕು? ಮಣ್ಣಿನ, ನಾನು ಭಾಳಷ್ಟು ಜನ ಹೇಳ್ತಿರ್ತಾರೆ ಮಣ್ಣಿನ ಫಲವತ್ತತೆ ಸುಧಾರಿಸೋದು ಹೇಗೆ ಸರ್ ಅಂತಕ್ಕಂಥದ್ದು ಭಾಳ ಕೇಳ್ತೀರಿ. ಮಣ್ಣಿನ ಫಲವತ್ತತೆ ಸುಧಾರಿಸ್ಕೋಬೇಕಾಗಿತ್ತಂದ್ರೆ ಮೂಲತಃ ನಾವೇನು, ನೀವು ಇವತ್ತು ಭಾಳಷ್ಟು ಜನ ಹೇಳ್ತಿರ್ತಾರೆ ಸರ್ ಇಳುವರಿ ಕಡಿಮೆ ಆಗ್ತದೆ ನಮಗೆ, ವರ್ಷದಿಂದ ವರ್ಷಕ್ಕೆ ಬೆಳೆಯಲ್ಲಿ ಇಳುವರಿ ಕಡಿಮೆ ಆಗ್ತದೆ. ಇಳುವರಿ ಕಡಿಮೆ ಯಾಕೆ ಆಗ್ತದೆ ಅಂತಂದರೆ, ನಾನು ರೈತರಿಗೆ ಹೇಳೋದಿಷ್ಟೇ, ಒಂದು ಗಿಡ ಒಂದು ಬೆಳವಣಿಗೆ ಚೆನ್ನಾಗಿ ಎಲ್ಲ ಹಂತದಲ್ಲಿ ಬೀಜದಿಂದ ಬೀಜ ಚೆನ್ನಾಗಿ ಒಂದು ಬದಲಾವಣೆ ಬರಬೇಕಾಗಿತ್ತು ಅಂದರೆ ಪ್ರತಿಯೊಂದು ಹಂತದಲ್ಲಿ ಪೋಷಕಾಂಶಗಳು ಬಹಳ ಮುಖ್ಯ. ಅವು ಪೋಷಕಾಂಶಗಳು ಎಷ್ಟು ಬೇಕು ಬೇಕು ಅಂತ ಕೇಳಿದ್ರೆ 17 ಪೋಷಕಾಂಶಗಳು ಮುಖ್ಯ. ಅವು ಕೆಲವು ಹೆಚ್ಚಿನ ಪ್ರಮಾಣದಲ್ಲಿರ್ಬೋದು, ಸಾರ್ವಜನಿಕ ರಂಜಕ ಪೊಟಾಸು, ಕೆಲವು ಸೆಕೆಂಡರಿ ನ್ಯೂಟ್ರಿಯಂಟ್ ಮ್ಯಾಗ್ನೀಷಿಯಂ ಸಲ್ಫರ್, ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಸಲ್ಫರ್ ಅಂತ ಹೇಳ್ಬೋದು, ಲಘು ಪೋಷಕಾಂಶಗಳು. ಪ್ರಮಾಣಗಳು ವ್ಯತ್ಯಾಸ ಇರಬಹುದು, ಬಟ್ ಪೋಷಕಾಂಶಗಳ ಅವಶ್ಯಕತೆ ತೀರಾಗತ್ಯ ಇರ್ತವೆ. ಅವುಗಳ ಮೂಲ ಎಲ್ಲಿಂದ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ. ಮೂಲ ಬಹಳ ಇಂಪಾರ್ಟೆಂಟ್. ಅವುಗಳ ಮೂಲ ಎಲ್ಲಿದೆ ಅಂತಂದ್ರೆ ನೀವು ಅದನ್ನ ವೃದ್ಧಿಸಬೇಕು ಆಗಿತ್ತಂದ್ರೆ ಸಗಣಿ ಗೊಬ್ಬರನೇ ಅದರ ಮೂಲ. ಏನು ನಾವು ನೀವು ಯಾಕೆ ಇವತ್ತು ಇಳುವರಿ ಕಡಿಮೆ ಆಗ್ತದೆ ಗಣನೀಯವಾಗಿ ಪ್ರಕೃತಿ ದಿನದಿಂದ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತದೆ ಅಂತಂದರೆ ಪೋಷಕಾಂಶಗಳು ನೀವು ಬರೀ ಇವತ್ತು ರಾಸಾಯನಿಕ ಜಾಸ್ತಿ ಒತ್ತು ಕೊಡ್ತಾ ಇದ್ರಿ, ಎಷ್ಟು ಬೇಕಷ್ಟು ಕೊಡ್ತಾ ಇದ್ದೀರಿ. ಉದಾಹರಣೆಗೆ ರೈತರಿಗೆ ಗೊತ್ತಿರೋದು ಯೂರಿಯಾ ಸೂಪರು ಪಾಸ್ಫೇಟ್ ಸೂಪರು ಪೊಟಾಸ್ ಕೊಡ್ತಾರೆ, ಇಲ್ಲ 17 ಬಳಸ್ತೀರಿ, ಇಲ್ಲ 19 ಬಳಸ್ತೀರಿ, ಇಲ್ಲ 20 ಬಳಸ್ತೀರಿ. ಇವೆಲ್ಲ ಪೋಷಕಾಂಶಗಳ ಮೂಲದಿಂದ ಗಿಡಕ್ಕೆ ಸಿಗದೆ ಮೂರೇ ಪೋಷಕಾಂಶಗಳು. ವರ್ಷ ಪೂರ್ತಿ ನಿಮಗೆ ಮೂರೇ ಪೋಷಕಾಂಶಗಳು ಗಿಡಕ್ಕೆ ಹೋಗೋದ್ರಿಂದ ಗಿಡಕ್ಕೆ ಕೊಡಬೇಕಾದ 17 ಪೋಷಕಾಂಶಗಳಲ್ಲಿ 3 ಪೋಷಕಾಂಶ ಕೊಟ್ಟರೆ ವರ್ಷಕ್ಕೆ ನಿಮಗೆ 17-13 ಪೋಷಕಾಂಶ 14 ಪೋಷಕಾಂಶ ಕೊರತೆ ಕಾಣ್ತಾ ಇದೆ ಮಣ್ಣಲ್ಲಿ. ಆ ಕೊರತೆಯನ್ನು ನೀಗಿಸ್ತಿಲ್ಲ ನೀವ್ಯಾರು. ಹಂಗಾಗಿ ಇಳುವರಿ ಗಣನೀಯವಾಗಿ ಕಡಿಮೆ ಆಗ್ತದೆ. ನಿಮಗೆ ನೋಡಿದ್ರೆ ಇವತ್ತು ಸಲ್ಫರ್ ಕೊರತೆ ಆಗ್ತದೆ, ಜಿಂಕ್ ಕೊರತೆ ಆಗ್ತದೆ, ಬೊರಾನ್ ಕೊರತೆ ಆಗ್ತದೆ. ಇವೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬೇಕು, ಬಟ್ ಅವು ಯಾವ ರೀತಿಯೊಳಗೆ ಕೊಡ್ತಾ ಇಲ್ಲ ಅದಕ್ಕೆ ಕೊರತೆ. ಅದಂದರೆ ನಾನು ಹೇಳಿದಿಷ್ಟೇ, ಸಗಣಿ ಗೊಬ್ಬರನ್ನು ಬಳಸಿದರೆ ಮಾತ್ರ ಮಣ್ಣಿನ ಫಲವತ್ತತೆ ಸುಧಾರಿಸಲಿಕ್ಕೆ ಸಾಧ್ಯ. ಹೇಳಿದ್ರು ಸರ್ ಹಿಂದೆ ಎಲ್ಲ ನೀವೆಲ್ಲ ಕೊಟ್ಟಿದ್ರಿ, ನೀವೆಲ್ಲ ಗೊತ್ತಿದೆ ಹಸಿರು ಕ್ರಾಂತಿ ಎಲ್ಲ ಬಂತು, ಅದು ಇಳುವರಿ ಹೆಚ್ಚು ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ನೀವು ಅದರಿಂದ ಕಲಿಸಿಬಿಟ್ರಿ ಅಂತ ಅನ್ನ ಹೇಳೋದು ತಪ್ಪಾಗುತ್ತೆ. ಯಾರು ಇವತ್ತಿಗೂ ಕೂಡ ನೀವು ಸಗಣಿ ಗೊಬ್ಬರ ಬಿಡಿ ಅಂತ ಯಾರು ಹೇಳಿಲ್ಲ. ಪ್ರತಿಯೊಂದು ಎಕರೆಗೆ ನೀವು ಸಗಣಿ ಗೊಬ್ಬರ 8-10 ಪ್ರತಿ ಎಕರೆಗೆ ಬಳಸಲೇಬೇಕು ಅಂತ ಹೇಳ್ತೀವಿ. ಕಾಲಕ್ಕೆ ಏನಾಗಿತ್ತು ಅಂದ್ರೆ ನಿಜವಾಗ್ಲೂ ಕೂಡ ಆಹಾರ ಉತ್ಪಾದನೆ ಜಾಸ್ತಿ ಆಗ್ಬೇಕಾಗಿತ್ತು, ಅನಿವಾರ್ಯತೆ ಇತ್ತು, ನಾ ಹೇಳ್ತೀನಿ. ಆದ್ರೆ ಜಮೀನಿನ ಕೊರತೆ ಇರಲಿಲ್ಲ, ಬೆಳೆಯೋದಕ್ಕೆ ಜಮೀನಿನ ಕೊರತೆ ಇರಲಿಲ್ಲ. ಇದು ಬಂದಿದ್ದು ರಾಸಾಯನಿಕಗಳೆಲ್ಲ ಆಮೇಲೆ ಅದನ್ನು ಸೇರಿಸಿದ್ದು ಮಣ್ಣನ್ನ ಫಲವತ್ತತೆಯನ್ನು ಕಡಿಮೆ ಮಾಡೋದಕ್ಕೆ ಇವೆಲ್ಲ ಕೂಡ ಕಾರಣ ಆಯ್ತು. ಯಾಕಂದ್ರೆ ಡ್ಯಾಮ್ಗಳು ಸೃಷ್ಟಿ, ಅದು ಕಾಡನ್ನೆಲ್ಲ ಜಮೀನಾಗಿ ಪರಿವರ್ತನೆ ಮಾಡಿದ್ರು. ಹಾಗಾಗಿ ಜಮೀನು ಜಾಸ್ತಿ ಆಯ್ತು, ಮತ್ತೆ ಡ್ಯಾಮ್ಗಳು ಸೃಷ್ಟಿ ಆದ್ರಿಂದ ನೀರಾವರಿ ಹೆಚ್ಚು. ನೀವು ಹೇಳಿದ್ರೆ ಈಗಾಗಲೇ ನಾನು ಹೇಳಿದ ಹಸಿರು ಕ್ರಾಂತಿ ಒಳಗೆ ಬಂದಿದ್ದೇ ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ತಳಿಗಳು ಬಿಡುಗಡೆ ಮಾಡಿದ್ರು. ತಳಿ ಬಿಡುಗಡೆ ಮಾಡಿದ್ರೆ ಹೆಚ್ಚಿನ ಪೋಷಕಾಂಶಗಳು ಬೇಡಕ್ಕೆ ಶುರು ಮಾಡಿದ್ವು. ರಾಸಾಯನಿಕ ಕೂಡ ಹೆಚ್ಚಿನ ಪೋಷಕಾಂಶಗಳು ಬೇಡಕ್ಕೆ ಮಾಡಿದಾಗಲಿಂದ ಅದನ್ನು ರಾಸಾಯನಿಕಕ್ಕೆ ಬೆನ್ನತ್ತಿತ್ತು. ಅದು ಏನಾಯ್ತದೆ, ಹೆಚ್ಚಿಗೆ ಇಳುವರಿ ಕೊಟ್ಟದ್ಮೇಲೆ ರೈತರು ಒಂದ್ಸಲ ಕೊಡ್ತು ಅಂತಂದ್ರೆ ಅದಕ್ಕೆ ಬೆನ್ನತ್ತಾರೆ, ಅದು ಸ್ವಾಭಾವಿಕ. ಅದು ಹೆಚ್ಚಿಗೆ ಯಾವ್ದು ಇಳುವರಿ ಕೊಡ್ತೈತೆ ಅದಕ್ಕೆ ಬೆನ್ನತ್ತಾರೆ. ಅವು ಬೆನ್ನತ್ಮಾಲ ಅಂದ್ರೆ ಹಿಂದೆ ಹೋಗೋದ್ರಿಂದ ಏನಾಯ್ತು, ಬಳಕೆ ಜಾಸ್ತಿ ಆದಂಗೆಲ್ಲ ಒಂದ್ ಕಡೆ ಸಗಣಿ ಗೊಬ್ಬರನ ಬಿಡ್ತಾ ಬಂದಿದ್ದಾರೆ. ಸಗಣಿ ಗೊಬ್ಬರ ಬಿಡ್ತಾ ಬಂದಿರೋದ್ರಿಂದ ಸಗಣಿ ಗೊಬ್ಬರನ ಪೋಷಕಾಂಶಗಳು ನಿಮ್ಗೆ ಕಡಿಮೆ ಆಗ್ತಾ ಬರೋದ್ರಿಂದ ಇಳುವರಿ ಕಡಿಮೆ ಆಗ್ತಾ ಬಂತು. ಅಂದ್ರೆ ನನ್ನ ಮೂಲ ಉದ್ದೇಶ ಎಲ್ಲ ರೈತರಿಗಷ್ಟೇ, ನಿಮ್ಮ ಜಮೀನು ಸುಧಾರಿಸಬೇಕು ಅಂತಂದ್ರೆ, ನಿಮ್ಮ ಜಮೀನು ಮಣ್ಣಿನ ಫಲವತ್ತತೆ ಹೆಚ್ಚಾಗಬೇಕಂತಂದ್ರೆ ಮೊದಲು ಸಗಣಿ ಗೊಬ್ಬರದ ಬಳಕೆ ಪ್ರಾರಂಭ ಮಾಡಿ ಅಂತ. ಈಗ ಅದೇ ಸಮಸ್ಯೆ ಆಗಿರುವಂತದ್ದು, ಯಾರು ದನ ಸಾಕುವಂತದ್ದು ಆ ಪರಂಪರೆನೇ ಬಿಟ್ಟು ಹೋಗಿದೆ. ಆಮೇಲೆ ದನಗಳ ಜೊತೆಗೆ ಸಂಪರ್ಕ ಆಯ್ತಲ್ಲ, ನಮ್ಮ ಮಾನವೀಯ ಸಂಪರ್ಕಗಳು ಅಥವಾ ಮಾನಸಿಕ ಸಂಪರ್ಕಗಳಿದೆಯಲ್ಲ, ಅವೆಲ್ಲವೂ ಕೂಡ ತೊರೆದು ಹೋಗಿದೆ. ಈಗ ಯಾರು ಕೂಡ ಇವತ್ತು ದನ ಸಾಕೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಹಾಗಾಗಿ ಸಗಣಿನ ಸಂಗ್ರಹಿಸೋದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಹೌದು, ಹಾಗಾದ್ರೆ ನಾನು ಇಲ್ಲಿ ನಿಮಗೆ ಸ್ಪಷ್ಟಪಡಿಸ್ತೇನೆ, ಸಗಣಿ ಗೊಬ್ಬರ ಬಹಳ ಕೃಷಿಗೆ ಮೂಲ. ಹೌದು, ಬಹಳಷ್ಟು ಜನ ರೈತರಿಗೆ ಬಹಳ ಹಿರಿಯರಿಗೆ ಅನುಭವ ಇದೆ. ಸರ್, ಸಗಣಿ ಗೊಬ್ಬರ ಹಾಕಬೇಕಂತ ಸಂದರ್ಭದಲ್ಲಿ ಗಿಡಗಳು ಬಹಳ ಆರೋಗ್ಯವಾಗಿರ್ತಿದ್ವು, ಯಾವುದೇ ತರದಂತಹ ರೋಗ ಇರಲಿಲ್ಲ, ಕೀಟ ಇರಲಿಲ್ಲ, ಬೆಳೆ ತುಂಬಾ ಚೆನ್ನಾಗಿ ಬರ್ತಿತ್ತು. ಆಗಿರೋದ್ರಿಂದ ಇತ್ತೀಚೆಗೆ ನಾವು ನಮ್ಗೆ ಇದಕ್ಕೆ ಗೊಬ್ಬರನೂ ಕೊಡ್ತಾ ಇದೀವಿ, ಇನ್ನು ಹಿಂದಿನ ವರ್ಷ ಹಾಕಿದ್ಕಿಂತ ಹೆಚ್ಚಿನ ಪ್ರಮಾಣದಲ್ಲೇ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳು ಬಳಸ್ತೀವಿ, ಆದರೂ ಇಳುವರಿ ಕೊಂಟಿತ್ತ. ಅಂದ್ರೆ ನಾನು ಹೇಳೋದಿಷ್ಟೇ, ಇಲ್ಲಿ ನೀವು ಏನೇ ಮಾಡಿ ಸಗಣಿನ ಮೂಲನ ಬಿಡಬೇಡಿ. ಅದು ನಮ್ಮ ಒಂದು ಹಿರಿಕರದ ಏನ್ ಮಾಡಿದ್ದಾರೆ ಅದು ಯಾವತ್ತೂ ಸುಮ್ಮನೆ ಮಾಡಿಲ್ಲ, ಅದು ವೈಜ್ಞಾನಿಕ ಪಾರಂಪರಿಕ ಸಾಂಪ್ರದಾಯಿಕ ಬಂದಿರತಕ್ಕಂಥ ಹಿರಿಕರ ಜ್ಞಾನ ಅದೇನಿದೆ ತುಂಬಾ ನಾಲೆಡ್ಜಬಲ್ ಅಂಡ್ ಇಟ್ಸ್ ಆಲ್ಸೋ ರಿಕ್ವೈರ್ಡ್. ಈ ವ್ಯವಸ್ಥೆಗೆ ತುಂಬಾ ಅವಶ್ಯಕತೆ ಇದೆ. ನೀವು ಹಿಂದೆ ನಾವು ಹೇಳ್ತೀವಿ ಡಬಲ್ ದಿ ಇನ್ಕಮ್ ಅಂತ, ಡಬಲ್ ದಿ ಇನ್ಕಮ್ ಎಲ್ಲಿಂದ ಬರ್ತದೆ? ಅದು ಮಣ್ಣಿನ ಫಲವತ್ತತೆ ಮೂಲದಿಂದ ಬರಬೇಕು. ಮಣ್ಣಿನ ಫಲವತ್ತತೆ ಸುಧಾರಿಸಿದ್ರೆ ನಿಮಗೆ ಇಳುವರಿ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಎಲ್ಲಿಂದ ಸುಧಾರಿಸಬೇಕು? ಸಗಣಿ ಗೊಬ್ಬರದಿಂದನೇ ಸುಧಾರಿಸಬೇಕು. ನನ್ನ ರೈತರಿಗೆ ಇಷ್ಟೇ, ಯಾರು ಸಗಣಿಯನ್ನ ಜಮೀನಲ್ಲಿ ಇತ್ತು ಅಂದ್ರೆ ನೀವು ಯಾವುದೇ ಕಾರಣಕ್ಕೆ ಬೇರೆಯವರಿಗೆ ಮಾರಾಟ ಮಾಡಬೇಡಿ, ನಿಮ್ಮ ಜಮೀನಿನ ಸಗಣಿ ಗೊಬ್ಬರ ನಿಮ್ಮ ಜಮೀನಿಗೆ ಬಳಸಿ ಅಂತಕ್ಕಂಥದ್ದು ಬಹಳ ಮೂಲತಃ ಉದ್ದೇಶ. ಕನಿಷ್ಠ ನಾವು ಹೇಳ್ತೀವಿ 8-10 ಪರ್ ಎಕರೆಗೆ ಬಳಸಬೇಕು ಅಂತಕ್ಕಂಥದ್ದು. ಪ್ರತಿ ಬೆಳೆಗೆ ನೀವು ಬಳಸಿದ್ರೆ ಆಗಿತ್ತು ಅಂತಂದ್ರೆ ಇಳುವರಿ ತಂತಾನಾಗಿ ಇಳುವರಿ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಆಗ್ತದೆ. ಪ್ರಶ್ನೆ ಬರ್ತಕ್ಕಂಥದ್ದು ಇಲ್ಲಿ, ಸಗಣಿ ಗೊಬ್ಬರ ಬಳಸೋದ್ರಿಂದ ಏನಿರ್ತದೆ ಸರ್ ಅಂತ ಮೂಲ ಅಂತಕ್ಕಂಥದ್ದು, ಗೊಬ್ಬರದಲ್ಲಿ ಏನಿರ್ತದೆ ಸರ್ ಹಂಗಂತದ್ದು, ರಾಸಾಯನಿಕ ಗೊಬ್ಬರದಲ್ಲಿ ಇರ್ತಕ್ಕಂಥ ಸಗಣಿ ಒಳಗೆ ಏನಿರ್ತದೆ ರೈತರು ಕೇಳೋದು. ನಾನು ಆಗಲೇ ಹೇಳಿದೆ, ಗಿಡಕ್ಕೆ 17 ಪೋಷಕಾಂಶಗಳು ಬೇಕಾದಂಥ ಸಂದರ್ಭದೊಳಗೆ ಸಗಣಿದೊಳಗೆ 10 ಪೋಷಕಾಂಶಗಳು ಇರ್ತವೆ, ನೆನ್ಪಿಟ್ಕೊಂಡಿರ್ರಿ. ಅದು ಸಹಜವಾಗಿ ಪ್ರಕೃತಿಯಿಂದ ದೊರೆತಿರ್ತಕ್ಕಂಥದ್ದು ಸಹಜ. ಅದು 10 ಪೋಷಕಾಂಶಗಳು, ಉದಾಹರಣೆ ಕ್ಯಾಲ್ಸಿಯಂ ಎನ್ಪಿ ಕೆ ಆಗಿರ್ಬೋದು, ಸಾರ್ವಜನಿಕ ರಂಜಕ ಪೊಟಾಸ್ ಜೊತೆಗೆ ಕ್ಯಾಲ್ಸಿಯಂ ಮ್ಯಾಗ್ನಿಯಂ ಸಲ್ಫರ್ ಪ್ಲಸ್ ಕಾಪರ್ ಜಿಂಕ್ ಐರನ್ ಕಾಪರ್ ಬರ್ತದೆ, ಮ್ಯಾಂಗನೀಸ್ ಇರ್ತದೆ. ಒಟ್ಟು 10 ಪೋಷಕಾಂಶ ಜೊತೆಗೆ ಬೆಳಗ್ಗೆ ಬೇಕಾದಂಥ ವಿಟಮಿನ್ಸ್ ಇರ್ತವೆ, ಬೆಳಗ್ಗೆ ಬೇಕಾದಂಥ ಹಾರ್ಮೋನ್ಸ್ಗಳಿರ್ತವೆ, ಆಕ್ಸಿಜನ್ ಇರ್ತದೆ, ಬೆಳಗ್ಗೆ ರೂಟ್ ಹಾರ್ಮೋನ್ ಅದು ಬೆಳಗ್ಗೆ ಬೆಳವಣಿಗೆ ಸಹಕಾರಿ ಆಗ್ತಕ್ಕಂಥದ್ದು, ಹೂವು ಬರೋ ಪ್ರಚೋದನೆ ಕೊಡ್ತಕ್ಕಂಥ ಜಿಬ್ಬರ್ಲಿನ ಇರ್ತದೆ ಹಾರ್ಮೋನ್ ಅದು. ಈ ಎಲ್ಲ ಹಾರ್ಮೋನ್ಗಳು ವಿಟಮಿನ್ಸ್ಗಳು ಎಂಜೈಮ್ಸ್ಗಳು ಇವೆಲ್ಲ ಏನಿದೆಯಲ್ಲ ಪೋಷಕಾಂಶಗಳು. ಸಗಣಿ ಗೊಬ್ಬರ ನೀವು ಬರೀ ಒಂದೇ ಅಂಶ ಅಲ್ಲ, ಸಗಣಿ ಗೊಬ್ಬರ ಪೋಷಕಾಂಶವೂ ಹೌದು, ಸಗಣಿ ಗೊಬ್ಬರ ಬೆಳೆಗಳಿಗೆ ಬೇಕಾದಂಥ ನಾವು ಬೆಳೆ ವರ್ಧಕನೂ ಹೌದು. ಇದಲ್ಲದೇ ನಿಮಗೆ ಇಸ್ ಬಯೋಟಾನಿಕ್, ಬೆಳಿಗ್ಗೆ ಬೇಕಾದಂಥ ಎಂಜೈಮ್ಸ್ಗಳು ಹಾರ್ಮೋನ್ಸ್ಗಳು ಇರೋದ್ರಿಂದ ಬೆಳವಣಿಗೆ ಭಾಳ ವೃದ್ಧಿ ಆಗುತ್ತೆ. ಅದರಿಂದ ಗಿಡಕ್ಕೆ ವರ್ಷ ವರ್ಷ ಪೂರ್ತಿ ಎಲ್ಲ ಪೋಷಕಾಂಶಗಳು ಸಿಗೋದ್ರಿಂದ ಗಿಡ ಭಾಳ ಆರೋಗ್ಯವಾಗಿರ್ತದೆ. ಆ ದೃಷ್ಟಿಯಿಂದ ನೀವು ಇದರ ಬಳಕೆ ಮಾಡೋದು ಭಾಳಷ್ಟು ಉತ್ತಮ ಅಂತಕ್ಕಂಥದ್ದು. ಈಗ ರೈತರು ತಮ್ಮ ಅನುಭವದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸಗಣಿ ಗೊಬ್ಬರ ಈ ಬೆಳೆಗೆ ಬಳಸಿದರೆ ಮುಂದಿನ ಬೆಳೆಗೆ ಹೆಚ್ಚಿನ ಲಾಭ ಅಂತಾರೆ. ಹೌದು, ಲಾಭಾಂಶ ಕೊಡುತ್ತೆ, ತಂದು ಕೊಡುತ್ತೆ ಅಂತ. ಹೌದು, ಇದು ನಿಜಾನಾ ಹೇಗೆ? ಇದು ಇದು ವಾಸ್ತವವಾಗಿ ಅವರ ಅನುಭವ ಸತ್ಯ. ರೈತರಲ್ಲಿ ಒಂದು ಅನುಭವ ಇದೆ, ಅನುಭವನ ಅವ್ರು ಶೇರ್ ಮಾಡ್ಕೊಳ್ತಾರೆ. ಏನಂದ್ರೆ, ಸರ್ ಈ ಬೆಳೆಗೆ ನಾವು ಸಗಣಿ ಗೊಬ್ಬರ ಬಳಸಿದ್ರೆ ಮುಂದಿನ ಬೆಳೆ ಭಾಳ ಚೆನ್ನಾಗಿ ಬರ್ತದೆ. ಇದು ವೈಜ್ಞಾನಿಕ ಸತ್ಯ ಕೂಡ. ಹೌದು, ಯಾಕೆ ಬರ್ತದೆ ಅಂತಂದ್ರೆ, ನಾನು ಹೇಳೋದು, ನೀವು ಸಗಣಿ ಗೊಬ್ಬರನ್ನ ಹಾಕಿದ ಮೇಲೆ, ಉದಾಹರಣೆಗೆ ಸಗಣಿ ಗೊಬ್ಬರ ಹಾಕಿದ ಮೇಲೆ ಸಗಣಿ ಗೊಬ್ಬರ ನೇರವಾಗಿ ಸಗಣಿ ಗೊಬ್ಬರನ ಗಿಡ ತಗೊಳ್ಳಲ್ಲ, ಅದಕ್ಕೊಂದು ನಿಯಮ ಇದೆ. ನಾವು ಅಕ್ಕಿ ಆಗಬೇಕು ಅಂದ್ರೆ, ಉದಾಹರಣೆ ನಾವು ಭತ್ತ ಬೆಳಿತೀವಿ ಅಂದ್ರೆ ಭತ್ತನೇ ಊಟ ಮಾಡ್ತೀವಿ ಅಂತ ಅಲ್ಲ, ಭತ್ತ ಆಗಬೇಕು ಅದು ಮಿಲ್ ಆಗಬೇಕು, ಮಿಲ್ಲಿಂದ ರೈಸ್ ಮಾಡ್ಬೇಕು, ರೈಸಿಂದ ಅನ್ನ ಮಾಡ್ಬೇಕು, ಅನ್ನ ನಾವು ತಿನ್ಬೇಕು ಅಂದ್ರೆ ಬಳಸಬೇಕು ಅಂತಕ್ಕಂಥ ಒಂದು ನಿಯಮ, ಒಂದು ಪದ್ಧತಿ ರೂಪದೊಳಗೆ ಬರ್ತದೆ. ನೀವು ಸಗಣಿನ ಹಾಕಿದ್ರಿ ಅಂತಂದ್ರೆ ಸಗಣಿ ಕಳಿಬೇಕು, ಕಳಿತು ಅದಕ್ಕೆ ಗಿಡಕ್ಕೆ ಬೇಕಾದಂಥ ರೀತಿಯೊಳಗೆ ಬದಲಾವಣೆ ಆಗಬೇಕಾದ್ರೆ ಎಂಡ್ ಪ್ರೊಡಕ್ಟ್ ಕಡೆ ಅಂಶ ಯೂಮಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಯೂಮಿಕ್ ಆಸಿಡ್ ನಾವು ಜೀವನ ದ್ರವ್ಯ ಅಂತ ಕರಿತೀವಿ. ಆ ಯೂಮಿಕ್ ಆಸಿಡ್ ಬಿಡುಗಡೆ ಆಗೋ ಕ್ರಿಯೆ ಇದೆಲ್ಲ ಮಧ್ಯೆ 3 ತಿಂಗಳ ಸಮಯ ತಗೊಳುತ್ತೆ. ಅದು ಸಗಣಿ ಗೊಬ್ಬರ ಹೇಗೆ ಕಳಿತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸಗಣಿ ಗೊಬ್ಬರ 3 ತಿಂಗಳ ಮೇಲೆ ಡಿಪೆಂಡ್ ಆಗೋದ್ರಿಂದ ಈ ಬೆಳೆ ಹಾಕಿದ ಮೇಲೆ ನಿಮ್ಮ ವಿಚಾರಣೆಗೆ ನೀವು ಈ ಎಲ್ಲ ಬೆಳೆಗಳು ಏನಿರ್ತಾವೆ ಅಂದರೆ ಈ ಆನ್ಯುವಲ್ ಕ್ರಾಪ್ಸ್ಗಳೆಲ್ಲ ಹೆಚ್ಚು ಕಡಿಮೆ 3 ತಿಂಗಳಲ್ಲಿ ಮುಗಿದೋಗುತ್ತೆ ಬೆಳೆಗಳು, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಇವೆಲ್ಲ ಮುಗಿದೋಗ್ಬಿಡ್ತವೆ. ಮುಂದಿನ ಬೆಳೆಗೆ ಅದು ನಿರಂತರವಾಗಿ ಗೊಬ್ಬರ ಸಿಗೋದ್ರಿಂದ, ಆ ಯೂಮಿಕ್ ಆಸಿಡ್ ಸಿಗೋದ್ರಿಂದ ಬೆಳೆ ತುಂಬ ಚೆನ್ನಾಗಿ ಬರ್ತದೆ ಅನ್ನೋದು ಇಷ್ಟ. ಅಂದರೆ ಈ ಬೆಳೆಗಿಂತ ಮುಂದಿನ ಬೆಳೆ ಚಗನ್ನ ಸಿಗುತ್ತೆ ಅನ್ನೋದು ಅದು ವೈಜ್ಞಾನಿಕವಾಗಿ ಸತ್ಯ. ಅದಕ್ಕೆ ನಾನು ಇಲ್ಲಿ ಒಂದು ಬದಲಾವಣೆ ಹೇಳಕ್ಕೆ ಇಷ್ಟಪಡ್ತೀನಿ ರೈತರಿಗೆ, ನೀವು ಯಾವುದೇ ಬೆಳೆ ಬೆಳೀರಿ ಮುಂಚಿತವಾಗಿ ಒಂದು ತಿಂಗಳು ಹಾಕಿ ಬೆಳೆ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಬಳಸಿ ಅಂತಕ್ಕಂಥದ್ದು ಸತ್ಯ. ಇಲ್ಲಿ ಬಳಸಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಗೊಬ್ಬರ ಹಾಕ್ಬಿಟ್ಟು ನಂತರ ಕಟಾವ್ ಆದ ನಂತರ ಮತ್ತೆ ನಂತರ ಬೇರೆ ಬೆಳೆಯನ್ನು ಬೆಳೆಯತಕ್ಕಂಥದ್ದು ಉತ್ತಮ ಉತ್ತಮ ಅಂತಕ್ಕಂಥದ್ದು. ಈ ಸಗಣಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಅಥವಾ ಇತರೆ ಗೊಬ್ಬರಗಳು, ನಾವೇನೇನು ಎರೆ ಗೊಬ್ಬರ ಅಂತೇಳಿ ಹೇಳ್ತೀವಲ್ಲ, ಏನೇನು ವ್ಯತ್ಯಾಸ ಇರುತ್ತೆ? ಸರ್, ಸಗಣಿ ಗೊಬ್ಬರದಲ್ಲಿ ಏನಿರ್ತದೆ ಅಂತಂದರೆ, ಪೋಷಕಾಂಶಗಳ ದೃಷ್ಟಿಯಿಂದ ನೋಡಿದ್ರೆ ನೀವು, ಉದಾಹರಣೆಗೆ ನಾನಾಗಲೇ ಎನ್ ಪಿ ಕೆ ಕಂಟೆಂಟ್ ಜಾಸ್ತಿ ಇರುತ್ತೆ, ಎನ್ ಪಿ ಕೆ ಅಂತಕ್ಕಂಥದ್ದು, ಉದಾಹರಣೆಗೆ ಸಾರ್ವಜನಿಕ ರಂಜಕ ಪೊಟಾಸು, ಅವ್ರ ಜೊತೆಯಲ್ಲಿ ನಿಮಗೆ ಕೂಡ ಈ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಸಲ್ಫರು ಕೆಲವು ಪೋಷಕಾಂಶಗಳು. ಈ ಸಗಣಿ ಗೊಬ್ಬರ ಕಳೆತಾಗ ಅದರ 2 ಪಟ್ಟು ಕಾಂಪೋಸ್ಟ್ನಲ್ಲಿ ಡೆವಲಪ್ ಬದಲಾವಣೆ ಆಗ್ತದೆ. ಅಂದರೆ ಸಗಣಿಗಿಂತ 2 ಪಟ್ಟು ಹೆಚ್ಚಿಗೆ ಕಾಂಪೋಸ್ಟ್ ಆಗ್ತದೆ, ಕಾಂಪೋಸ್ಟ್ ಆದಾಗ 2 ಪಟ್ಟು ಆಗ್ತದೆ. ಆ ಕಾಂಪೋಸ್ಟಿನ ಒಂದು ಸಲ ಎರೆಹುಳು ತಿಂದು ಇಕ್ಕೆ ಹೊರಗೆ ಹಾಕಿತ್ತು ಅಂದರೆ ಆ ಇಕ್ಕೆ 5 ಪಟ್ಟು ಪ್ರಮಾಣ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಆಗ್ತದೆ. ಅಂದರೆ ಹೆಂಗೆ ಬದಲಾವಣೆಯಲ್ಲಿ ವ್ಯತ್ಯಾಸ ಇದೆ ನೋಡಿ. ನೀವು ಸಗಣಿ ಹಾಕಿದಾಗೆ ಅದ್ರ 1 ಪಟ್ಟು ಇರ್ತಕ್ಕಂಥ ಪೋಷಕಾಂಶಗಳು ಕಳೆತಾಗ 2 ಪಟ್ಟು ಆಗ್ತದೆ. ಆ ಕಳೆತಿರ್ತಕ್ಕಂಥ ಸಗಣಿ ಗೊಬ್ಬರನ ಎರೆಹುಳು ತಿಂದಾಗ ಎರೆಹುಳದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಸಂಖ್ಯೆ 5 ಪಟ್ಟು ಹೆಚ್ಚಿಗೆ ಆಗ್ತದೆ. ಅಂದರೆ ಇದು ಮೌಲ್ಯವರ್ಧನೆ ಅಂತಕ್ಕಂಥದ್ದು ಗಿಡಕ್ಕೆ ಬೇಕಾದಂಥ ರೀತಿಯೊಳಗೆ ಇದು ಬದಲಾವಣೆ ಅಂತಕ್ಕಂಥದ್ದು. ಅದಕ್ಕೆ ನೀವು ಸಗಣಿ ಗೊಬ್ಬರ ಹಾಕಿದಾಗ ನಾವು ಹೇಳ್ತಿರ್ತೀನಿ 3 ತಿಂಗಳ ರಿಸಲ್ಟ್ ಆಗ್ತದೆ, ಎರೆ ಗೊಬ್ಬರ ಹಾಕಿದಾಗ ಬರೀ 20 ದಿವಸಕ್ಕೆ ಗಿಡಕ್ಕೆ ರಿಸಲ್ಟ್ ಸಿಗ್ತದೆ. ಯಾಕೆ ಅಂತಂದರೆ ಸಗಣಿಯನ್ನು ಎರೆಹುಳು ತಿಂದು ಹೊರಗಡೆ ಹಾಕಿದೆ ಅಂದರೆ ಆ ತನ್ನ ಜಠರದೊಳಗೆ ಕೆಲವು ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಆ ಆಗ್ತಕ್ಕಂಥ ಇಕ್ಕೆ ಪೋಷಕಾಂಶಗಳ ಜೊತೆಗೆ ಕೆಲವು ಸೂಕ್ಷ್ಮಾಣುಜೀವಿಗಳನ್ನು ಹೊರಗೆ ತೊಗೊಂಬಂದುಬಿಡ್ತದೆ. ಆ ದೃಷ್ಟಿಯಿಂದ ಅದು ನಿಮಗೆ ಗಿಡಕ್ಕೆ ಭಾಳ ಬೇಕಾದ ಯೂಮಿಕ್ ಕನ್ವರ್ಷನ್ ಆಗ್ತಕ್ಕಂಥದ್ದು ಬೇಗ ಸಹಜವಾಗಿ ಬೇಗ ಆಗ್ತದೆ. ಆ ದೃಷ್ಟಿಯಿಂದ ಅವು ವ್ಯತ್ಯಾಸ ಇಲ್ಲಿ ನಿಮಗೆ ಕಾಣಬಹುದು ಅಂತಕ್ಕಂಥದ್ದು. ನನಗೆ ಇನ್ನೊಂದು ಕುತೂಹಲದ ಪ್ರಶ್ನೆ ಇದೆ, ಏನಂತೇಳಿದ್ರೆ ಈಗ ನಾವು ಬಳಸ್ತಾ ಇರೋಂಥ ರಾಸಾಯನಿಕಗಳಾಗಲಿ ಅಥವಾ ಇತರೆ ಅನಗತ್ಯವಾದಂಥ ಭೂಮಿಗೆ ಅನಗತ್ಯವಾದಂಥ ಪೆಸ್ಟಿಸೈಡ್ಸ್ ಈ ಥರದೆಲ್ಲ ಬಳಸೋದ್ರಿಂದ, ಎರೆ ಗೊಬ್ಬರದ ಬಗ್ಗೆ ಹೇಳಿದ್ರಿ ನೀವು. ಹೌದು, ಎರೆಹುಳುಗಳು ಮೇಲ್ಪದರದಲ್ಲಿದ್ದರೆ ಅದು ಉತ್ತಮವಾದಂಥ ಗೊಬ್ಬರವನ್ನು ಕೊಡ್ತಾ ಹೋಗುತ್ತೆ. ಇದೆಲ್ಲ ಬಳಸೋದ್ರಿಂದ ಸಾಮಾನ್ಯವಾಗಿ ಎರೆ ಹುಳುಗಳು ತುಂಬ ಆಳಕ್ಕೆ ಹೊಟ್ಟೋಗ್ತವೆ, ಸುಮಾರು 200-300 ಅಡಿ ಆಳಕ್ಕೆ ಹೊಟ್ಟೋಗ್ತವೆ. ಮತ್ತೆ ಅದನ್ನು ಮತ್ತೆ ತರಿಸ್ಕೊಳ್ಬೇಕು ಅಂದರೆ ಈ ದನದ ಗೊಬ್ಬರವನ್ನು ನಾವು ಬಳಸುವಂಥದ್ದು. ಉದಾಹರಣೆಗೆ ನೀವು ಹೇಳಿದ್ರಿ, ಒಂದು ಮಾತು ಹೇಳಿದ್ರಿ, ಎರೆಹುಳು ಕೃಷಿಯೊಳಗೆ ನಾವಾಗಲೇ ನೀವು ಆಗಲೇ ಗೊತ್ತಿದ್ರೆ ರೈತನ ಮಿತ್ರ ಅಂತ ಹೇಳ್ತೀವಿ, ಉಳುಮೆ ಮಾಡ್ತಕ್ಕಂಥದ್ದು ಇವೆಲ್ಲ ನಿಮಗೆ ಗೊತ್ತಿದೆ. ಪ್ರಕೃತಿಕವಾಗಿ ಎರೆಹುಳು ನಮ್ಮಲ್ಲಿ ಇಂಡಿಯನ್ ಬೇಸ್ಡ್ ಏನು ಎರೆಹುಳ ಇದೆ ಅಂದರೆ ಜಾತಿ ಇದೆ ಅದು ಯೂಜುವಲ್ ಆಗಿ 10-15 ಒಳಕ್ಕೆ ಹೋಗಿ ಬರಬಲ್ದು ಆ ಕೆಪಾಸಿಟಿ ಇದೆ. ಬೇರೆ ಜಾತಿ ಎರೆಹುಳಿಗಿಲ್ಲ, ಮೂಲತಃ ಆಫ್ರಿಕನ್ ಜಾತಿ ಎರೆಹುಳುಗಳಿದಾವೆ ಈ ಯುಡ್ಲೆಸ್ ಯೋಜನೆ ಅವೆಲ್ಲ, ಅವು ತುಂಬ ಮೇಲ್ಭಾಗದಲ್ಲಿ ಇರ್ತಕ್ಕಂಥವು. ನಮ್ಮ ಇಂಡಿಯನ್ ಜಾತಿ ಭಾರತದ ಜಾತಿ ಒಂದು ಎರೆಹುಳು ಇದೆಯಲ್ಲ ಅದು ತುಂಬ ಕೆಪಾಸಿಟಿ ಇರ್ತಕ್ಕಂಥದ್ರೆ ಭಾಳ ಆಳವಾಗಿ 10-15 ಒಳಗೆ ಹೋಗಿ ಮೇಲೆ ಬರೋ ಕೆಪಾಸಿಟಿ ಇದೆ. ಬೇರೆಯವಕ್ಕೆ ಇಲ್ಲ, ಬರೀ 2-3 ಅದಕ್ಕೆ ನಾವು ಗೊಬ್ಬರಕ್ಕೆ ಬಳಸ್ಕೊಳ್ತೀವಿ ಅದನ್ನು. ನೀವು ಭಾರತದೊಳಗಿರ್ತಕ್ಕಂಥ ಜಾತಿಯನ್ನು ಗೊಬ್ಬರ ತಯಾರು ಮಾಡ್ಕೋಬೇಕಾದ್ರೆ ಬಳಸ್ಕೊಳ್ಳಲ್ಲ, ನೀವು ನೋಡಿದಿರೇ ಇಲ್ಲ. ಯಾಕಂದ್ರೆ ಅದು ಮಣ್ಣು ತಿನ್ನೋದಕ್ಕೆ ಇಷ್ಟಪಡ್ತೈತಿ, ನಮ್ಮ ಜಾತಿ ಎರೆಹುಳು ಮಣ್ಣನ್ನು ಇಷ್ಟಪಡ್ತದೆ, ಬೇರೆ ಜಾತಿ ಕಸಕಡ್ಡಿ ತಿನ್ನೋದಕ್ಕೆ ಇಷ್ಟಪಡ್ತವೆ. ನಮಗೆ ವ್ಯತ್ಯಾಸ ಅದಕ್ಕೂ ಇದಕ್ಕೂ. ಅದರಿಂದ ನಮ್ಮದು ಜಾಸ್ತಿ ಮಣ್ಣು ತಿನ್ನೋದ್ರಿಂದ ಭಾಳ ಆಳವಾಗಿ ಹೋಗಿ ಬರ್ತದೆ. ಆ ದೃಷ್ಟಿಯಿಂದ ಇವೆಲ್ಲವೇನಾಗ್ತೀವಿ ಬಳಕೆ ಮಾಡಿದಾಗ ಇವುಗಳ ಮೇಲೆ ಸಂತತಿ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ನಿಮಗೆ ಮಣ್ಣಿನ ಫಲವತ್ತತೆ ಕುಂದಿರ್ತದೆ. ಉದಾಹರಣೆಗೆ ನೀವು ಯಾವುದೇ ಒಂದು ಗಿಡ ಕಸಕಡ್ಡಿ ಏನಾದರೂ ಬಿತ್ತಿ ಅಂದರೆ ಕಳಿತೀವಿ ಅಂತಂದರೆ ಆ ಕಳಿತಿರ್ತಕ್ಕಂಥ ತಿಂದು ಇಕ್ಕೆ ಮಾಡಿ ಹಾಕಬೇಕಲ್ಲ, ಅದರಲ್ಲಿ ಎರೆಹುಳುಗ ಸಂತತಿ ಇಲ್ಲ. ನಾವು ಭಾಳಷ್ಟು ಜನ ರೈತರಿರ್ತವೆ ಸಿಎನ್ ಸರ್ದು ತೋ ಇಲ್ಲಿ ಫಾರೆಸ್ಟ್ ಅರಣ್ಯಗಳಾಗ ಎಷ್ಟು ಚೆನ್ನಾಗಿರ್ತವೆ, ಏನು ಗೊಬ್ಬರ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಯಾರು ನೀರು ಬಿಡಲಿಲ್ಲ, ಯಾರು ಗೊಬ್ಬರ ಹಾಕಲಿಲ್ಲ, ಆ ಗಿಡಗಳು ತುಂಬ ಚೆನ್ನಾಗಿದ್ದಾವೆ, ನಾವೆಲ್ಲ ಕೊಟ್ಟರು ನಮ್ಮ ಗಿಡಗಳು ಯಾಕೆ ಚೆನ್ನಾಗಿಲ್ಲ. ಭಾಳಷ್ಟು ರೈತರು ಕೇಳ್ತಾರೆ. ಅಲ್ಲಿ ಒಂದು ಕ್ರಿಯೆಗಳು ಬೇರೆ ರೀತಿಯೊಳಗೆ ಏನಿಲ್ಲ, ಬೀಳ್ತದೆ ಎಲೆ, ಗಿಡ ಎಲೆ ಉದುರಿಸ್ತದೆ, ಬಿದ್ದಂತೆ ಎಲೆ ಕಳಿಲಿಕ್ಕೆ ಪ್ರಾರಂಭ ಆಗುತ್ತೆ, ಕಳೆಂತ ಇರ್ತಕ್ಕಂಥ ಎಲೆಗಳು ತಿನ್ನೋದಕ್ಕೆ ಎರೆಹುಳುಗಳಿದ್ದಾವೆ, ಎರೆಹುಳುಗಳು ತಿಂದೆ ಮಾಡಿ ಇಕ್ಕಿ ಆಗ್ತವೆ, ಇಕ್ಕಿಯಿಂದ ಪೋಷಕಾಂಶ ಗಿಡಕ್ಕೆ ಸಿಗ್ತದೆ. ಬಟ್ ನಮ್ಮಲ್ಲಿ ಯಾಕೆ ನಾವು ಬೆಳೆ ಬೆಳಿತೀವಿ, ನಮ್ಮವು ಎಲೆ ಉದುರಿಸ್ತವೆ, ಬಟ್ ಎಲೆ ಉದುರಿಸಿದ ಮೇಲೆ ತಿಂದು ಬದಲಾವಣೆ ಮಾಡ್ಕೊಳ್ಳೋಕೆ ಸೂಕ್ಷ್ಮ ಜೀವಿಗಳಿಲ್ಲ ಅಲ್ಲಿ. ಅದಕ್ಕೆ ನಾ ಹೇಳ್ತೀನಿ ಕ್ರಾಂತಿ ಅಂತ ಆಗಬೇಕಾಗಿತ್ತು, ಮೂರನೇ ಕ್ರಾಂತಿ ನಾವು ಹೇಳ್ತೀವಿ. ಕ್ರಾಂತಿ ಆಗಬೇಕಂದ್ರೆ ಸೂಕ್ಷ್ಮ ಜೀವಿಗಳ ಕ್ರಾಂತಿನೇ ಆಗಬೇಕು. ನಿಜ, ಆಮೇಲೆ ಎರಡನೇ ಕ್ರಾಂತಿ ಅಲ್ಲಿ ಹೇಳಿದ ಹಸಿರು ಕ್ರಾಂತಿ ಆಯ್ತು, ಕ್ಷೀರಕ್ಷಾಂತಿ ಆಯ್ತು, ಈಗೇನಿದ್ರು ಮುಂದೆ ಆಗಬೇಕಾಗಿದ್ದು ಸೂಕ್ಷ್ಮ ಜೀವಿಗಳ ಕ್ರಾಂತಿ ಆಗಬೇಕು ಅಂತಕ್ಕಂಥದ್ದು. ಹೆಚ್ಚಿನ ಮೇಲ್ಪದರ ನಮಗೆ ಸೂಕ್ಷ್ಮ ಜೀವಿಗಳನ್ನು ತುಂಬಿಕೊಳ್ಬೇಕು, ಮತ್ತೆ ಮಣ್ಣು ಫಲವತ್ತತೆಯನ್ನು ಹೊಂದಬೇಕು ಅಂತ ಬಹಳ ಮುಖ್ಯ. ಅದಕ್ಕೆ ನೀವು ರೈತನ ಬಗ್ಗೆ ಹೇಳಿದ್ರಿ, ಕಾಡು ಸಹಜವಾಗಿ ನಡೆಯುವ ಪ್ರಕ್ರಿಯೆ ಅದು ಸಾವಿರಾರು ವರ್ಷಗಳಿಂದ ನಡೀತಾ ಬಂದಿರುವಂತದ್ದು. ನಾವು ಹೇಳ್ತೀವಿ ಮಣ್ಣಿನ ಒಂದು ಎರಡಡಿ ಮೇಲಿರ್ತಕ್ಕಂಥ ಮಣ್ಣೇ ನಾವು ಹೇಳ್ತೀವಿ, ಮೇಲಿರ್ತಕ್ಕಂಥ ಮಣ್ಣಿನ ಪದರೇ ನಮಗೆ ಬಹಳಷ್ಟು ಕೆನೆ ಇದ್ದಂಗೆ ಅಪ್ಪಿದೆ. ನಾವು ಹೇಳ್ತೀವಿ ಭೂಮಿಯ ಮೇಲೆ ಎರಡಡಿ ಮೇಲೆ ಏನಿದೆಯಲ್ಲ ಆ ಮಣ್ಣು ನಮಗೆ ಬಹಳ ಉಪಯುಕ್ತವಾದಂಥ ಮಣ್ಣು. ಎಲ್ಲ ಹೆಚ್ಚು ಕಡಿಮೆ ಬೇಡಗಳೆಲ್ಲ ಬೆಳಿತಕ್ಕಂಥ ಆ ಮಣ್ಣಿನ ಒಂದು ಪದರೊಳಗೆ ಬೆಳಿತಕ್ಕಂಥವು, ಆದರೂ ಭಾಳ ಫಲವತ್ತತೆ ಆದ್ರೆ ನೋಡ್ಕೊಳ್ಬೇಕಂತ ಸಂದರ್ಭ ಇರ್ತದೆ. ಅದು ಅಥವಾ ಒಂದು ಅಥವಾ ಎರಡಡಿ ಆ ಮಣ್ಣನ್ನು ಬಹಳ ಸೂಕ್ಷ್ಮವಾಗಿ ಫಲವತ್ತವಾಗಿ ನಾವು ಹೇಳ್ತೇವೆ. ಅದಕ್ಕೆ ಹೇಳ್ತಿರ್ತಾರೆ ಮಣ್ಣು ರೈತನ ಕಣ್ಣು ಅಂತ. ಕಣ್ಣಷ್ಟೇ ಸೂಕ್ಷ್ಮ ರೈತನ ಮಣ್ಣು ಅಂದ್ರೆ ಮಣ್ಣು, ಆ ಮಣ್ಣನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾದಂತ ಅವಶ್ಯಕತೆ ಇರ್ತದೆ ಅಂತಕ್ಕಂಥ. ಈಗ ಡಾಕ್ಟ್ರೆ, ಈಗ ಸಗಣಿ ಗೊಬ್ಬರಕ್ಕೂ ಮತ್ತು ರಾಸಾಯನಿಕ ಗೊಬ್ಬರಕ್ಕೂ ವ್ಯತ್ಯಾಸಗಳೇನಿರ್ತವೆ? ನಾನು ಆಗಲೇ ಸಗಣಿ ಗೊಬ್ಬರಕ್ಕೂ ರಾಸಾಯನಿಕ ಗೊಬ್ಬರಕ್ಕೂ ಕಂಪೇರ್ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ, ಇಲ್ಲವೇ ಇಲ್ಲ. ಅದರ ಕ್ರಿಯೆನೇ ಬೇರೆ, ಇದರ ಕ್ರಿಯೆನೇ ಬೇಕು. ನೀವು ರಾಸಾಯನಿಕ ಗೊಬ್ಬರಗಳು ಹಾಕಿದಾಗ ತಕ್ಷಣ ಅವಕ್ಕೆ ಪ್ರತಿಕ್ರಿಯೆ ತೋರಿಸ್ಬಿಡ್ತದೆ ಗಿಡ. ನಾವು ಸಾಗ ಅಂದರೆ ಉದಾಹರಣೆಗೆ ನೀವು ಹಾಕ್ತೀರಿ, ಈಗ ಒಂದು ನೀವು 100 kg ರಾಸಾಯನಿಕ ಗೊಬ್ಬರ ಹಾಕಿದ್ರಿ, ಯೂರಿಯಾ ಹಾಕಿದ್ರಿ ಅಂತಂದರೆ ನಿಮ್ಗೆ ಗೊತ್ತಿದ್ದಿಲ್ಲ 100 kg ಗಿಡ ತೊಗೊಳ್ಳಿ ಬರೀ 30 kg, ಇನ್ನು 35 kg ಇಷ್ಟು ಆವಿಯಾಗಿ ಹೋಗ್ತದೆ, 35 kg ಅಷ್ಟು ಲೀಚ್ ಔಟ್ ಆಗಿ ಕೆಳಗಡೆ ಇಳಿದು ಹೋಗ್ತದೆ, ಅದು ಗಿಡಕ್ಕೆ ಸಿಗ್ತದೆ. ಬಟ್ ನೀವು ಅದೇ ರಾಸಾಯನಿಕ ಗೊಬ್ಬರ 100 kg ರಾಸಾಯನಿಕ ಗೊಬ್ಬರಕ್ಕೆ ಸಿಕ್ಕರೆ ಅದರಲ್ಲಿ ಬರೀ ಪೋಷಕಾಂಶಗಳ ಪ್ರಮಾಣ ಭಾಳ ಕಡಿಮೆ. ನೀವು ಒಂದು 1/2 kg ಅಷ್ಟೇ ಸಿಗ್ತದೆ ಎನ್ ಪಿ ಕೆ ಕಂಟೆಂಟ್, ಎಲ್ಲವೂ ಹೆಚ್ಚು ಕಡಿಮೆ 1/2 kg, 1/2 kg ಅಂದರೆ 1/2 kg ಅಷ್ಟು ಇರೋದು, ತುಂಬ ಜಾಸ್ತಿ ಇಲ್ಲ. ಅಂದರೆ ಅವುಗಳು ಸಿಗತಕ್ಕಂಥ ಪ್ರಮಾಣ ನಿರಂತರವಾಗಿ ಸಿಗ್ತದೆ, ನೆನ್ಪಿಟ್ಕೊಂಡಿರ್ರಿ. ಬೆಳೆಗಳಿಗೆ ಇಡೀ ನಿರಂತರವಾಗಿ ಬೆಳೆ ಪೂರ್ತಿ ಜೀವನ ಪೂರ್ತಿ ಸಿಗೋದ್ರಿಂದ ಬೆಳೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ರಾಸಾಯನಿಕ ಗೊಬ್ಬರಗಳು ಬೆಳೆಸಿರಿ ಎನ್ ಪಿ ಕೆ ಅಂದರೆ ಕೇವಲ ಒಂದು ವಾರದಷ್ಟೇ, ಮತ್ತೆ ನೀವು ಕೊಡೋವರೆಗೂ ಮಧ್ಯೆ ಗ್ಯಾಪ್ ಇರ್ತದೆ, ಮತ್ತೆ ಅಲ್ಲಿ ವೀಕ್ನೆಸ್ ಇರುತ್ತೆ, ಗಿಡ ವೀಕ್ ಇರುತ್ತೆ, ಅದನ್ನ ನೆನ್ಪಿಟ್ಕೊಂಡಿರ್ಬೇಕು. ಕ್ರಿಯೆಗಳು ಸರಿಯಾದಂಥ ಕ್ರಿಯೆಗಳು ಅಲ್ಲಿ ನಡೆಯೋದಿಲ್ಲ, ಕೊಟ್ಟಾಗ ಮತ್ತೆ ಅದನ್ನ ನಿರಂತರವಾಗಿ ಕಾಪಾಡಬೇಕಾಗುತ್ತೆ. ಅದಕ್ಕೆ ಕಂಪ್ಯಾರಿಸನ್ ಬರೋದಿಲ್ಲ. ಬಟ್ ನೀವು ಸಗಣಿ ಗೊಬ್ಬರದ ಬಳಕೆ ಇದ್ದಾಗ ಯಾವಾಗಲೂ ಗಿಡ ಆರೋಗ್ಯವಾಗಿ ಇರೋದಕ್ಕೆ, ನಿರಂತರವಾಗಿ ಪೋಷಕಾಂಶಗಳು ಸಿಗೋದ್ರಿಂದ ಆರೋಗ್ಯವಾಗಿರೋಕ್ಕೆ ಸಹಕಾರಿ ಆಗ್ತದೆ. ಆ ದೃಷ್ಟಿಯಿಂದ ನೀವು ಬದಲಾಗಬೇಕು ಸಗಣಿ ಗೊಬ್ಬರನ ಮೌಲ್ಯವರ್ಧಿತ ಮಾಡೋದಕ್ಕೆ. ಹೌದು, ನಾನು ಭಾಳಷ್ಟು ಜನ ರೈತರಿಗೆ ಹೇಳ್ತಿರ್ತೇನೆ, ಸಗಣಿ ಗೊಬ್ಬರ ಹಾಕೋದು ಒಂದೇ ಅಲ್ಲ, ಸಗಣಿ ಗೊಬ್ಬರದಿಂದ ಕೆಲವೊಂದು ರೋಗಗಳನ್ನ ಕೀಟಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಬರೀ ನೀವು ಗೊಬ್ಬರಾಗಿ ಉಪಯೋಗಿಸೋದಿಲ್ಲ. ನೀವು ಉದಾಹರಣೆಗೆ ನಾನು ರೈತರಿಗೆ ಹೇಳೋದಿಷ್ಟೇ, ಯಾರಾದರೂ ಸಗಣಿ ಗೊಬ್ಬರ ಹಾಕ್ತೀರಿ ಅಂತಂದರೆ ಯೂಶುವಲ್ ಆಗಿ ಮೇ ಜೂನ್ ತಿಂಗಳಲ್ಲಿ ಮಳೆ ಶುರುವಾದಾಗ ಪ್ರಾರಂಭ ಮಾಡ್ತೀರಿ. ಉದಾಹರಣೆಗೆ 8-10 tons ಗೊಬ್ಬರ ಕೊಡಬೇಕು ಅಂತಕ್ಕಂಥದ್ದು. ನಾನು ಆಗಲೇ ರೈತರಿಗೆ ಹೇಳಿದೆ ಭಾಳ ಸರಳವಾಗಿ ಏನು ಮಾಡ್ಬೋದು ಅಂತಂದರೆ, ಒಂದು ಟ್ರಾಕ್ಟರ್ ಸಗಣಿ ಗೊಬ್ಬರ ತೊಗೊಳ್ಬೋದು ರೈತರು. ಒಂದು ಟ್ರಾಕ್ಟರ್ ಸಗಣಿ ಗೊಬ್ಬರನ ಗಿಡದ ಕೆಳಗೆ ತೊಗೊಳ್ಳಿ, ಗಿಡದ ಕೆಳಗೆ ನೆರಳಲ್ಲಿ ಹಾರಾಕ್ಬಿಡಿ, ತೆಂಗಿನ ತೋಟಗಳು ಎಲ್ಲ ನೆರಳಿರ್ತದೆ ಅಲ್ಲಿ ಒಂದು ಟ್ರಾಕ್ಟರ್ ಸಗಣಿ ಗೊಬ್ಬರ ಹಾಕಿ. ಒಂದು ಟ್ರಾಕ್ಟರ್ ಸಗಣಿ ಗೊಬ್ಬರಕ್ಕೆ 2 kg ಟ್ರೈಕೋಡರ್ಮ ಪೌಡ್ರು ಅಂತ ಸಿಗ್ತದೆ, 2 kg ಪೌಡ್ರ್ ಕೊಡ್ತಾರೆ. ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಎಲ್ಲರೂ ಅಥವಾ ಎಲ್ಲಿ ಓದೋ ಸಿಗ್ತದೆ, 2 kg ಪೌಡ್ರ್ ಸಿಗ್ತದೆ, 2 kg ಸೂಡೋಮೋನಸ್ ಪೌಡ್ರ್, 2 kg ಸೂಡೋಮೋನಸ್ ಪೌಡ್ರ್ ಸಿಗ್ತದೆ. ನೀವು ಟ್ರೈಕೋಡರ್ಮ ಬಳಸಿರಿ ಅಂತಂದರೆ ಮಣ್ಣಿಂದ ಬರ್ತಕ್ಕಂಥ ಸಿಲಿಂಡರ್ ರೋಗಗಳನ್ನ ಅಲ್ಲಿಂದನೇ ಕಡಿಮೆ ಮಾಡಬಹುದು. ಬಹಳಷ್ಟು ಶಿಲೀಂಧ್ರಗಳು ಬರ್ತವೆ, ಮೋರ್ ದನ್ ನಿಮಗೆ ಮೋರ್ ದನ್ 1 lakh ಡಿಸೀಸ್ ಬರ್ತವೆ ನಿಮಗೆ ಗೊತ್ತಿದೆ ಎಲ್ಲ ಕೃಷಿ ಒಳಗೆ, ಅದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು. ಆ ರೋಗಗಳನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಬೇಸಿಕಲ್ಲಿ 2 kg ಸಗಣಿ ಗೊಬ್ಬರನ್ನ ಮೇಲ್ಗಡೆ ಪೌಡರ್ ಸಿಗ್ತದೆ, 2 kg ಸುಡೋಮೋನಸ್. ಈ ಗೊಣ್ಣೆ ಹುಳುಗಳು ಇರ್ತಾವೆ ನೋಡಿದಾರೆಲ್ಲ ರೈತರು, ಗೊಣ್ಣೆ ಹುಳುಗಳು ಒಂದ್ಸಲ ಮಣ್ಣೊಳಗೆ ಹೋದ್ರೆ ನೀವು ನಿಯಂತ್ರಣ ಬಹಳ ಕಷ್ಟ ಸಾಧ್ಯ. ಅದಕ್ಕೆ ನಾವು ಸಗಣಿ ಗೊಬ್ಬರದೊಳಗೆ ಗೊಣ್ಣೆ ಹುಳ ನಿಯಂತ್ರಣ ಮಾಡ್ಕೋಬೇಕು. ಅದಕ್ಕೆ ಮೆಟ್ರೈಜಮ್ ಅಂತಕ್ಕಂಥದ್ದು ಒಂದು EPF ಅಂತ ಹೇಳ್ತೀವಿ, ಎಂಟಮೈಪೆಥೋಜೆನಿಕ್ ಫಂಜೈ ಅಂತೇಳಿ, ಅದು ಲಭ್ಯ ಇದೆ. 2 kg ಎಂಟಮೈ BPF ಮೆಟ್ರೈಜಮ್ ಅಂತಕ್ಕಂಥ ಜೈವಿಕ ಶಿಲೀಂಧ್ರ ಕೂಡ ಅದು ಎಂಟಮೈಪೆಥೋಜೆನಿಕ್ ಫಂಜೈ. ಅಂದರೆ 2 kg ಟ್ರೈಕೋಡರ್ಮ, 2 kg ಸೂಡಮೋನಸ್, 2 kg ಅಷ್ಟು ಮೆಟ್ರೈಜಮ್ ಅಂತಕ್ಕಂಥ ಪೌಡರ್ನ ಮೇಲ್ಗಡೆ ಗಿಡ ಸಗಣಿ ಗೊಬ್ಬರದ ಮೇಲೆ ಹೆಚ್ಚಿಬಿಡಬೇಕು. ಅದಕ್ಕೊಂದು 20 ಬಿಂದಿಗೆ ನೀರು ಹಾಕ್ಬೇಕು. 20 ಬಿಂದಿಗೆ ಅಂದರೆ ಒಂದು 200 liter ನೀರು ಹಾಕ್ಬೇಕು ಮೇಲೆ. ನೀರು ಹಾಕಿ ಒಂದು 10 ದಿವಸ ಹಾಗೆ ಪ್ರಕೃತಿ ಒಳಗೆ ಬಿಟ್ಬಿಡ್ಬೇಕಾಗಿ, ಅದನ್ನ 10 ದಿವಸ ಹಾಗೆ ಬಿಟ್ಟುಬಿಡಿ. ಒಂದು 10 ದಿವಸ ಆದಮೇಲೆ ಪಲ್ಟಾಯಿಸ್ಬೇಕು ಅಂತೇಳಿ, ಆ ಕಡೆ ಈ ಕಡೆ ಪಲ್ಟಾಯಿಸಿ ಮತ್ತೊಂದು 10 ದಿವಸ ಒಂದು 20 ಬಿಂದಿಗೆ ನೀರು ಹಾಕಿ ಮತ್ತೊಂದು 10 ದಿವಸ ಬಿಟ್ಬಿಡಿ. 20 ದಿವಸ ಆಗುತ್ತೆ. 20 ದಿವಸ ಆಗಿ ನೀವು 20 ದಿವಸ ನಂತರ ಸಗಣಿ ಗೊಬ್ಬರ ಬಳಸಿದ್ದಾಗಿತ್ತು ಅಂತಂದರೆ ಸಗಣಿ ಗೊಬ್ಬರ ಹಾಕೋದ್ ಜೊತೆಗೆ ಕೀಟಗಳನ್ನ ಕಡಿಮೆ ಮಾಡ್ಬೋದು, ರೋಗಗಳನ್ನು ಕಡಿಮೆ ಮಾಡ್ಬೋದು, ನೀವು ಬೆಳವಣಿಗೆಗಳು ಕೂಡ ಸೂಡಮೋನಸ್ ದುಂಡಾಣು ನಾಶಕ ಹೌದು, ಬೆಳವಣಿಗೆಗೂ ಸಾಕರಿ. ಅಂದರೆ ಮೌರ್ಧ್ಯ ವರ್ಧನೆ ಅಂತ ಹೇಳ್ತೀವಿ. ಇದನ್ನು ಮಾಡೋದ್ರಿಂದ ಯಾವುದೇ ಥರಂಥ ರೋಗ ಮತ್ತು ಕೀಟಗಳ ಬಾಧೆ ಕೂಡ ಮಣ್ಣಿಂದ ಬರ್ತಕ್ಕಂಥ ರೋಗ ಕೀಟದ ಬಾಧೆ ಬರೋದಿಲ್ಲ. ಅದು ಭಾಳ ಭಾಳಷ್ಟು ಭಾಳ ರೋಗಗಳಿದ್ದಾವೆ. ಭಾಳದಲ್ಲಿ ತರಗುಮಾರಿ ಇದೆ, ಅದು ಮಣ್ಣಿಂದ ಬರ್ತಕ್ಕಂಥದ್ದು. ಯಾವುದಾದ್ರೂ ಗಿಡಗಳು ಒಣಗ್ತಕ್ಕಂಥವು ಮಣ್ಣಿಂದ ಬರ್ತಕ್ಕಂಥವು, ತೆಂಗಿನಲ್ಲಿ ಅಣಬೆ ರೋಗ ಬರ್ತದೆ ಮಣ್ಣಿಂದ ಬರ್ತಕ್ಕಂಥದ್ದು. ಎಲ್ಲ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ನೀವು ಒಂದೇ ಇದರಿಂದ ಅಟೆಂಪ್ಟ್ ಮಾಡೋದ್ರಿಂದ ಸಗಣಿ ಗೊಬ್ಬರ ಬಳಸ್ತಾ ಇರ್ತೀರಿ, ಬಳಸ್ತಾ ಇರ್ತಕ್ಕಂಥ ಸ್ವಲ್ಪ ಇದ್ರ ಜೊತೆಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಂಡ್ರಿ ಅಂತ. ಈ ಬದಲಾವಣೆ ಮಾಡ್ಕೊಂಡ್ರೆ ಕೃಷಿಯೊಳಗೆ ಇನ್ನೊಂದು ರೀತಿಯೊಳಗೆ ಹಂತನ ಬದಲಾವಣೆ ಕಾಣಬಹುದು ಅಂತಕ್ಕಂಥದ್ದು ಇಲ್ಲಿ ಒತ್ತು ಉಪಯುಕ್ತ. ಆಗಲೇ ಎರೆಗೊಬ್ಬರದ ಬಗ್ಗೆ ಹೇಳ್ತಾ ಇದ್ರಿ, ಹೆಚ್ಚು ಉಪಯುಕ್ತ ಹಾಗೆ ಅಂತ. ಸಾಕಷ್ಟು ಪೋಷಕಾಂಶಗಳನ್ನ ಅದು ಎರೆಗೊಬ್ಬರ ಇಟ್ಕೊಂಡಿರುತ್ತೆ. ಇದು ಬಿಟ್ಟು ಹೊಸ ತಂತ್ರಜ್ಞಾನ ಯಾವ್ದಾರು ಇದೆಯಾ? ಎಸ್ ಸರಿ, ನಾನು ಆಗಲೇ ಹೇಳ್ತಿದ್ದೆ, ಕೃಷಿ ಒತ್ತು ಹೆಚ್ಚಿಗೆ ಜನ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಸಾವಯವ ಕೃಷಿಗೆ ಒತ್ತು ಕೊಡ್ತಾರೆ, ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಸಾವಯವ ಕೃಷಿಯನ್ನ ಮಾಡೋದ್ರಿಂದ ಏನಾಗ್ತದೆ ಅಂತ ನಾನು ಭಾಳ ಪ್ರಕೃತಿಯಾಗಿ ಹೇಳೋದಾದರೆ, ಕೃಷಿಯೊಳಗೆ ಎರೆಹುಳುಗಳನ್ನ ಹೆಚ್ಚಾಗಿ ಬಳಸ್ಕೋಬೇಕು ಅಂತಕ್ಕಂಥದ್ದು. ಕೃಷಿಯೊಳಗೆ ಎರೆಹುಳುಗಳನ್ನ ಚೆನ್ನಾಗಿ ಬಳಸ್ಕೊಳ್ತೀರಿ ಅಂತಕ್ಕಂಥದ್ದು. ಎರೆಹುಳುಗಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅಂತಂದ್ರೆ ಬರೀ ಜನ ಗೊಬ್ಬರಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಇನ್ನೊಂದು ತಂತ್ರಜ್ಞಾನ ಇದೆ, ಎರೆಹುಳುಗಳನ್ನ ನೇರವಾಗಿ ಗಿಡಗಳಿಗೆ ಬಿಟ್ಬಿಟ್ಟು ಅಲ್ಲೇ ಮಾಡ್ತಕ್ಕಂಥ ಒಂದು ಕೃಷಿ, ಅದನ್ನ ಈರುಳ್ಳೆಲ್ಲ ಕೃಷಿ ಅಂತ ನಾವು ಹೇಳ್ತೀವಿ. ಇಟ್ಸ್ ಕಾಲ್ಡ್ ಇನ್ಸ್ಟಿಟ್ಯೂ ವರ್ಮಿಕಲ್ಚರ್ ಅಂತ. ಅಂದ್ರೆ ನೇರವಾಗಿ ಗಿಡಗಳು, ಅಂದ್ರೆ ಉದಾಹರಣೆಗೆ ಎರೆಹುಳಕ್ಕೆ ಏನ್ಬೇಕು, ನೆರಳಬೇಕು. ಎರೆಹುಳಕ್ಕೆ ಗೊಬ್ಬರ ಹಾಕಂದ್ರೆ ನೆರಳಿರ್ಬೇಕು. ಅದು ಬಿಸಿಲನ್ನ ಇಷ್ಟಪಡ್ತಕ್ಕಂಥ ಜೀವಿ ಅಲ್ಲ, ಅದು ನಿಸಚಾರಿ. ಅದು ರಾತ್ರಿ ಇಷ್ಟಪಡಲ್ಲ, ಡೇ ಟೈಮಲ್ಲಿ ಕತ್ಲಾಕಿ ಇಷ್ಟಪಡ್ತೈತೆ. ಅದ್ರ ನೇಚರ್ ಒಂದಿದೆ. ಅಂದ್ರೆ ಅದಕ್ಕೆ ಹುಳುಗ, ಉದಾಹರಣೆಗೆ ತೆಂಗಿನ ತೋಟಗಳಿದೆ, ತೆಂಗಿನ ತೋಟ ಇರ್ತಕ್ಕಂಥವ್ರು, ಅಡಿಕೆ ತೋಟ ಇರ್ತಕ್ಕಂಥವ್ರು, ಈ ಎಸ್ಪೆಷಲಿ ಅಂಥವ್ರು ಏನು ಮಾಡಬೇಕು ಅಂತಂದರೆ, ಈಗ ಆ ಜಾಗದಲ್ಲಿ ಸ್ವಲ್ಪ ಸುತ್ತಮುತ್ತ ಇರ್ತಕ್ಕಂಥ ಈ ಬುಡಭಾಗದಲ್ಲಿ ಏನಾಗ್ತದೆ ಅಲ್ಲ, ಕಸ ಕಡ್ಡಿ ಬಾಳೆ ವೇಸ್ಟ್ಗಳಲ್ಲಿ ಭಾಳಷ್ಟು ವೇಸ್ಟ್ ಆಗ್ತದಾರೆ. ಆ ವೇಸ್ಟೇಜ್ ತಂದು ಸುತ್ತಮುತ್ತ ಒಂದು ಬುಡದ ಸುತ್ತ ಗಿಡದ ಬುಡದಿಂದ ಒಂದು 6 ಅಡಿ ಒಂದು 2 ಟ್ರೆಂಚ್ ಓಪನ್ ಮಾಡಿಬಿಟ್ಟು ವೇಸ್ಟೇಜ್ ಒಂದು 50 kg ವೇಸ್ಟೇಜ್ ಹಾಕ್ಬಿಡ್ಬೇಕು, ಬಾಳೆದಿಂಡು ವೇಸ್ಟೇಜ್. ಅದ್ರ ಮೇಲೆ ಒಂದು 10-15 kg ಸಗಣಿ ಗೊಬ್ಬರ ಹಾಕಿ ಒಂದು 15-20 ದಿವಸ ನೀರು ಬಿಟ್ಟು, ನೀರು ಬಿಟ್ಟು ಕಳಿಸಿ ಅದಕ್ಕೊಂದು 4-5 ಎರೆಹುಳುಗಳು ಬಿಟ್ಬಿಟ್ರೆ ಎರೆಹುಳು ಸಂತತಿ ಅಲ್ಲೇ ಮುಂದುವರೆದು ಬಿಡುತ್ತೆ, ಮತ್ತೆ ಅಲ್ಲೇ ಉಳ್ಕೊಂಡು ಬಿಡ್ತದೆ. ಎರೆಹುಳು ನೀರನ್ನ ಸಾಯ್ತವೆ ಸರ್, ಅಲ್ಲಿ ಸಾಯ್ತವ, ಮಳೆಗೆ ಸಾಯ್ತವ, ಸ್ವಾಭಾವಿಕವಾಗಿರ್ತದೆ. ಎಲ್ಲವನ್ನು ಉಳಿಸ್ಕೊಳಕ್ಕಾಗೋದಿಲ್ಲ. ನಿಮ್ಗೆ ಗೊತ್ತಿದೆ ಇಲ್ಲ, 2 ಎರೆಹುಳು 3 ತಿಂಗಳು ಬದುಕಿದ್ವು ಅಂತಂದ್ರೆ ಅವ್ರ ಲೈಫ್ ಸೈಕಲ್ ಅಷ್ಟೇ, ಹೆಚ್ಚು ಕಡಿಮೆ 70-90 ದಿವಸ. 3 ತಿಂಗಳು ಬದುಕಿದ್ವು ಅಂತಂದ್ರೆ 700-800 ಹುಳು ಆಗಬಲ್ಲವು. ಪ್ರಕೃತಿಯೊಳಗೆ ಎಲ್ಲನೂ ಉಳಿಸ್ಕೊಳಕ್ಕಾಗಲ್ಲ, ಅವು ತಂತಾನೆ ರಕ್ಷಣೆ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ತದೆ. ಅದನ್ನ ನಾವು ಬಳಸ್ಕೊಳ್ಬಹುದು ಅಂತಕ್ಕಂಥ, ಅಂದ್ರೆ ಇದನ್ನು ಬಳಸ್ಕೋಬಹುದು. ಇನ್ನೊಂದು, ಎರೆಹುಳುಗಳು ಸ್ನಾನ ಮಾಡಿಸಿ ಬಂದಂತ ನೀರು ಒಂದು ಎರೆಜಲ ಅಂತ ಒಂದಿದೆ. ಆ ತಂತ್ರಜ್ಞಾನ ಈಗ ಇತ್ತೀಚೆಗೆ ಬಹಳ ಪಾಪ್ಯುಲರ್ ಆಗ್ತಾರೆ. ನೀವು ಎರೆಹುಳುಗಳು ನೋಡಿರ್ಬೇಕು, ಎರೆಹುಳುಗಳು ಮೇಲ್ಮುಖ ಮೇಲ್ಭಾಗ ಬಹಳ ರಾಸಾಯನಿಕ ವಸ್ತುಗಳನ್ನ ಹೊರಗಡೆ ಆಗ್ತಿರ್ತಿತ್ತು. ಅದು ಉಸಿರಾಡ್ಲಿಕ್ಕೆ ಬೇರೆ ನಮ್ಮ ಥರ ಕಿವಿಗಳು ಹಾಕಿ ಈ ಥರ ಉಸಿರಾಡ್ಲಿಕ್ಕೆ ಇಲ್ಲ, ನಾವು ಇಲ್ಲ ಅದಕ್ಕೆ ಉಸಿರಾಟ ಕ್ರಿಯೆ ಮಾಡಲಿಕ್ಕೆ. ಅದು ತನ್ನ ಚರ್ಮದ ಮುಖಾಂತರ ಉಸಿರಾಡಬೇಕು. ಆ ಉಸಿರಾಡ್ತಕ್ಕಂಥ ಸಂದರ್ಭದೊಳಗೆ ಕೆಲವೊಂದು ಆರ್ಗಾನಿಕ್ ಆಸಿಡ್ಗಳನ್ನ ಹೊರಗಡೆ ಹಾಕುತ್ತೆ. ಅದು ಎರೆಜಲ ಉತ್ತಮವಾದಂಥ ಬೆಳೆ ಬೆಳೆವರ್ಧಕ ಬಯೋಟಾನಿಕ್ ಎರೆಹುಳು ಎರೆಜಲ, ಅದನ್ನು ಕೂಡ ಕೃಷಿಯೊಳಗೆ ನಾವು ಬಳಸ್ಕೋಬಹುದು ಅಂತಕ್ಕಂಥದ್ದು. ಈಗ ಎರೆಜಲ ಮಾರಾಟಕ್ಕೂ ಕೂಡ ಸಿಗುತ್ತಾ? ಎರೆಜಲ ನಾವು ಈಗ ಐಶ್ವರ್ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಚಾಮರಾಜನಗರದಲ್ಲಿ ಆದರೆ ಈಗ ನಾವೇ ತಯಾರು ಮಾಡ್ತಾ ಇದೀವಿ. ಅದನ್ನು ಎರೆಜಲನ ಯಾವ ರೀತಿ ತಯಾರು ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು ಈಗ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಲಭ್ಯ ಇದೆ. ಈಗಾಗಲೇ ಅದನ್ನು ಎನ್ರಿಚ್ ಮಾಡಬೇಕು ಅಂತ, ಅದಕ್ಕೂ ಕೂಡ ಮೌಲ್ಯವರ್ಧನೆ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ತಯಾರು ಮಾಡುತ್ತೆ. ಮಾರ್ಕೆಟಿಗೆ ಕೂಡ ಇನ್ನೊಂದು 10 ದಿನದಲ್ಲೇ ಅದು ಲಭ್ಯ ಇದೆ. ಎಷ್ಟು ಮಾಡ್ಬೋದು ಅಂತಂದ್ರೆ ಎರೆಜಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಎರೆಜಲ ಟಾನಿಕ್ ಹೌದು, ಎರೆಜಲ ಗೊಬ್ಬರನೂ ಹೌದು, ಬಯೋ ಫರ್ಟಿಲೈಸರ್ ಹೌದು. ಈಸ್ ಅ ಗ್ರೋತ್ ಎನ್ಹಾನ್ಸರ್. ಬೆಳವಣಿಗೆ ಯಥೇಚ್ಛವಾಗಿ ಹೂವು ಬರೋದಕ್ಕೆ ಪ್ರಚೋದನೆ ಕೊಡ್ತಕ್ಕಂಥದ್ದು ಎರೆಜಲ. ಎಲೆಗಳನ್ನು ಸುಧಾರಿಸ್ಲಿಕ್ಕೆ, ಎಲೆಗಳ ಬೆಳವಣಿಗೆ ಸುಧಾರಿಸ್ಲಿಕ್ಕೆ ಬೇಕಾಗುತ್ತೆ ಎರೆಜಲ. ಅತಿಮೇ ಕಡಿಮೆ ಖರ್ಚಿನೊಳಗೆ ಮಾಡಬೇಕಾದದ್ದು. ನಾನೀಗ ನೆಕ್ಸ್ಟ್ ಇನ್ನೊಂದು ಕೇಳಬೇಕಾದ್ರೆ ಕೇಳ್ತೀನಿ, ಇನ್ನೊಂದು ಎರೆಜಲ್ಲ ಯಾವ ರೀತಿ ತಯಾರು ಮಾಡ್ಕೊಳ್ಬೋದು ಅನ್ನೋದು ಹೇಳ್ತೀನಿ. ಈಗ ಲಭ್ಯ ಇದೆ, ಸಾಧ್ಯವಾದಷ್ಟು ರೈತರು ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟರೆ, ಅರನಳ್ಳಿ ಫಾರ್ಮ್ಗೆ ಭೇಟಿ ಕೊಟ್ಟರೆ ಅಲ್ಲಿ ನಾನು ಮಾಡಿರ್ತಕ್ಕಂಥದ್ದು ಅಂದರೆ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಸದ್ಯಕ್ಕೆ ಮಾಡಿದ್ದೀನಿ ಅದನ್ನ, ಎರೆಜಲ್ಲ ಯಾವ ರೀತಿ ತಯಾರು ಮಾಡ್ಬೋದು ಅಂತ. ಮಾರಾಟ ಮಾಡೋದಲ್ಲ, ಕಲಿಯೋದಲ್ಲ, ಆದರೆ ನೀವು ಹೇಗೆ ಮಾಡ್ತೀರಿ ಅಂತ ನೀವೇ ರೈತ ಮಾಡ್ಕೊಳ್ಬೇಕು ಅದನ್ನು. ರೈತರನ್ನ ನಾನು ಆಗೋದಾದರೆ ಎರೆಜಲ ತಯಾರು ಮಾಡ್ಕೊಳ್ಬೇಕಾದ್ರೆ ಭಾಳ ಸರಳ ಕ್ರಿಯೆ. ಒಂದು 200 ಲೀಟರ್ ಹಿಡಿತಕ್ಕಂಥ ಒಂದು ಸಿಮೆಂಟ್ ಟ್ಯಾಂಕ್ ತಗೋಬೇಕು. ಎರೆಜಲ 200 ಲೀಟರ್ ಇದೆ ಸಿಮೆಂಟ್ ಟ್ಯಾಂಕ್. ಆ ಸಿಮೆಂಟ್ ಟ್ಯಾಂಕ್ ಏನಿದೆಯಲ್ಲ, 200 ಲೀಟರ್ ಹಿಡಿತಕ್ಕಂಥ ಕೆಪಾಸಿಟಿ ಸಿಮೆಂಟ್ ಟ್ಯಾಂಕ್ ಇರುತ್ತೆ. ಅದರ ಬುಡಭಾಗದಲ್ಲಿ ಸ್ವಲ್ಪ ಒಂದು 1/2 ಅಡಿ ಮೇಲ್ಗಡೆ ಒಂದು ರಂಧ್ರ ಮಾಡಬೇಕು. ರಂಧ್ರ ಮಾಡಿ ಅದರ ತಳಭಾಗದಲ್ಲಿ ಏನಿದೆಯಲ್ಲ, ತಳಭಾಗಕ್ಕೆಲ್ಲ ನೀವು ಮರಳು ಹಾಕ್ಬಿಡ್ಬೇಕು. ಈ ಮರಳು ಕಂಪ್ಲೀಟ್ ಒಳೆಯಲ್ಲಿರ್ತಕ್ಕಂಥ ಮರಳು ಹಾಕಬೇಕು, ಒಂದು 1/2 ಅಡಿ ಮರಳು ಹಾಕ್ಬಿಡ್ಬೇಕು. ಅದ್ರ ಮೇಲೆ ಒಂದು ಬಕೆಟ್ ಹಾಕಬೇಕು. ಬಕೆಟನ್ನು ಈ ಒಂದು 10-20 ಲೀಟರ್ ಇಡ್ತಕ್ಕಂಥ ಒಂದು ಕೆಪಾಸಿಟಿ ಬಕೆಟನ್ನು ಹಾಕಿ ಬಕೆಟನ್ನು ತಲೆ ಕೆಳಗೆ ಹಾಕಬೇಕು. ನೆನಪಿಟ್ಕೊಂಡ್ರೆ ಬಕೆಟನ್ನು ಒಂದು ಉಲ್ಟ ಹಾಕಿರೋ ಉಪಯೋಗಿಲ್ಲ, ಅದನ್ನು ಬಕೆಟನ್ನು ರಿವರ್ಸಿಬಲ್ ಪ್ರೋಸೆಸ್ ತಲೆ ಕೆಳಗೆ ಹಾಕಬೇಕು. ಅದು ಮರಳು ಮೇಲೆ ಕೂತಿರಬೇಕು. ಸೈಡಿಗೆಲ್ಲ ಮರಳು ಪ್ಲಸ್ ಈ ಮರಳು ಜೊತೆ ಸೈಡಿಗೆ ಬಕೆಟ್ ಸೈಡ್ ಬರುತ್ತಲ್ಲ, ಆ ಸೈಡ್ ಭಾಗ ಇದೆಯಲ್ಲ, ಅದು ಜೊತೆ ಸುತ್ತ ಏನಿದೆಯಲ್ಲ ಮರಳು ಪ್ಲಸ್ ಹಿಟ್ಟಿಗೆ ಎರಡು ಮಿಶ್ರಣ ಮಾಡಿರ್ತಕ್ಕಂಥ ಪುಡಿ ಬಳಸಬೇಕು. ಹಾಕ್ಬಿಟ್ಟು ಸೈಡ್ ಪ್ಯಾಕ್ ಮಾಡಿಬಿಡ್ಬೇಕು. ಮೇಲ್ಭಾಗ ಏನಿದೆಯಲ್ಲ, ನೀವು ಚೆನ್ನಾಗಿ ಕಳಿತಿರ್ತಕ್ಕಂಥ ಸಗಣಿ ಗೊಬ್ಬರ 100 ಕೆಜಿಯಷ್ಟು ಸಗಣಿ ಗೊಬ್ಬರ ಹಾಕಬೇಕು. 100 ಕೆಜಿ ಸಗಣಿ ಗೊಬ್ಬರನ್ನು ಹಾಕಿ ಈ ಒಂದು 15-20 ದಿವಸ ಅಂದರೆ ಅದು ಕಳಿತಿರ್ಬೇಕು ಆಲ್ರೆಡಿ. ಚೆನ್ನಾಗಿ ಕಳಿತಿರ್ತಕ್ಕಂಥ ಸಗಣಿ ಗೊಬ್ಬರ ಆದ ತಕ್ಷಣ ಏನು ಮಾಡಬೇಕು, ಒಂದು ದಿವಸ ಒಂದು 100 ಲೀಟ್ರ್ನಷ್ಟು ದಿನಕ್ಕೊಂದು 1 ದಿವಸದಿಂದ 20 ದಿವಸ ತನಕ ಬರೀ 1-1.5 ಲೀಟ್ರ್ ನೀರು ಹಾಕಬೇಕು. ನೀವು ಎಂದು 1 ಲೀಟ್ರ್ ಹಾಕಿ ಶುರು ಮಾಡ್ತೀರಿ, ಅವತ್ತು ಒಂದು 5 ಕೆಜಿ ಹುಳ ಬಿಡಬೇಕು. ಹುಳ ಬಿಟ್ರಿ ಅಂತಂದರೆ 20 ದಿವಸ ತನಕ, 1-20 ದಿವಸ ತನಕ ಬರೀ 1 ಲೀಟ್ರ್ ಹಾಕಬೇಕು. 20 ದಿವಸದೊಳಗೆ ಎಲ್ಲ ಕಸಕಡ್ಡಿ ವೇಸ್ಟನ್ನು ತಿಂದಾಕ್ಬಿಡ್ತಾವೆ. 21ನೇ ದಿವಸಕ್ಕೆ 5 ಕೆಜಿ ಲೀಟ್ರ್ ಗೊಬ್ಬರ ಏನಾದರೂ ಹುಳ ಬಿಟ್ಟಿರೋದ್ರಿಂದ 5 ಲೀಟ್ರ್ ನೀರು ಹಾಕಬೇಕು. 21ನೇ ದಿವಸದಿಂದ 50 ದಿವಸದವರೆಗೆ ಸತತವಾಗಿ ಮುಂದುವರಿಸ್ಬೇಕು. ಅದನ್ನು ಮಾಡಿದ್ರಿ ಅಂತಂದರೆ ನಿಮಗೆ 5 ಲೀಟ್ರ್ ಹಾಕಿರ್ತಾರಲ್ಲ, 5 ಲೀಟ್ರ್ ಹಾಕಿದ ಮೇಲೆ ಇನ್ನೊಂದು 2 ತಾಸು ಬಿಟ್ಟರೆ ಕೆಳಗಡೆ ಟ್ಯಾಂಕ್ ಒಳಗೆ ಅದಕ್ಕೊಂದು ಪೈಪ್ ಕನೆಕ್ಷನ್ ಮಾಡಿರ್ತೀನಿ ಆಲ್ರೆಡಿ. ಅಂದ್ರೆ ಹೋಲ್ ಬಿಟ್ಟಿರ್ತೀವಲ್ಲ, ಹೋಲಿಂದ ನಿಮಗೆ ಎಲ್ಲಿ ಬಕೆಟ್ ಇರ್ತ ಬಕೆಟ್ಗೆ ಒಂದು ನಳ ಫಿಕ್ಸ್ ಮಾಡಿರ್ತೀವಿ. ಆ ನಳದ ಮುಖಾಂತರ 2 ತಾಸು ಆದ ನಂತರ ಏನಾಗುತ್ತೆ, ಅದು ಬಂದು ಕಲೆಕ್ಷನ್ ಆಗ್ತದೆ. ಜಸ್ಟ್ ನಲ್ಲಿ ಓಪನ್ ಮಾಡಿದ್ರೆ ಸಾಕು, ನಿಮಗೆ ಒಂದು 5 ಲೀಟ್ರಲ್ಲಿ 4 ಲೀಟ್ರ್ನಷ್ಟು ಕಲೆಕ್ಷನ್ ಆಗ್ತದೆ. ಆ 4 ಲೀಟ್ರನ್ನ 20 ಲೀಟ್ರ್ ನೀರು ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಬೆಳೆಗಳಿಗೆ ಸ್ಪ್ರೇ ಮಾಡ್ಬೋದು. 6 ತಿಂಗಳುಗಟ್ಟಲೆ ಇಡ್ಬೋದು. ಹೆಚ್ಚಾಗಿ ಇದನ್ನು ಮಾರಾಟಕ್ಕೂ ರೈತರು ಮಾಡ್ಕೋಬೋದು. ಗ್ರಾಮೀಣ ಪ್ರದೇಶದೊಳಗೆ ಮಾರಾಟ ಮಾಡಕ್ಕೆ ಇದ್ರದ್ದು ಹೆಚ್ಚು ಕಡಿಮೆ ಇದನ್ನು ಮಾಡ್ಕೊಳ್ತಕ್ಕಂಥ ಕ್ರಿಯೆ ಎಷ್ಟು ಕಡಿಮೆ 5,000 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ನಾಟ್ ಮ್ಯಾಕ್ಸಿಮಮ್ ಮೋರ್ ದೆನ್ 5,000 ರೂಪೀಸ್. ನೀವು ಒಂದ್ಸಲ ಮಾಡಿ ತಯಾರು ಮಾಡಿ ಬೇರೆ ರೈತರಿಗೆ ಮಾರಾಟ ಮಾಡಿದ್ರಿ ಅಂತಂದರೆ ಅತಿ ಕಡಿಮೆ ದಿವಸದೊಳಗೆ ಹೆಚ್ಚಿನ ಲಾಭ ಮಾಡ್ಕೋಬೋದು, ಬಹಳ ಚೆನ್ನಾಗಿ ಉಪಯೋಗ ಮಾಡ್ಕೋಬೋದು. ಇದನ್ನು ರೈತರು ಸ್ವಲ್ಪ ವ್ಯಾಪಾರಿ ದೃಷ್ಟಿಯಿಂದ ನೋಡಬೇಕು. ಇದನ್ನು ಆ ದೃಷ್ಟಿಯಿಂದ ನೋಡಿದ್ರೆ ಎರೆಜಲ ಉತ್ತಮವಾದಂಥ ತಂತ್ರಜ್ಞಾನ, ಗ್ರಾಮೀಣ ಯುವಕರಿಗೆ ಮಾಡ್ಕೊಳ್ಬೇಕಾದಂಥ ತಂತ್ರಜ್ಞಾನ, ಬಟ್ ತಾವು ಮಾಡ್ಕೊಳ್ಳೋದ್ರ ಜೊತೆ ಸುತ್ತಮುತ್ತ ಇರ್ತಕ್ಕಂಥ ಜನರುಗಳು ಕೂಡ ಇದನ್ನು ಮಾಡೋಕ್ಕೆ ಪ್ರಚೋದನೆ ಮಾಡ್ಬೋದು ಅಂತಕ್ಕಂಥದ್ದು ಇದೊಂದು ಈ ಎಲ್ಲ ಇದರಿಂದ. ಪಂಪನಗೌಡವರೇ, ಸಾಕಷ್ಟು ಮಾಹಿತಿಗಳನ್ನ, ಗೊಬ್ಬರದ ಮೌಲ್ಯವರ್ಧನೆ ಮತ್ತು ಗೊಬ್ಬರವನ್ನು ಹೇಗೆ ತಯಾರು ಮಾಡ್ಕೊಳ್ಬೇಕು, ಹೇಗೆ ಬಳಸಬೇಕು, ಮೌಲ್ಯವರ್ಧಿತವಾಗಿ ಮೌಲ್ಯಯುತವಾಗಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಷ್ಟೊತ್ತು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರೆ, ನಮ್ಮ ರೈತರು ಇದನ್ನು ಅನುಸರಿಸ್ತಾರೆ ಅಂತ ಅಂದ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಸಗಣಿ ಗೊಬ್ಬರದ ಮಹತ್ವ, ಅದರ ಬಳಕೆ ಮತ್ತು ಮೌಲ್ಯವರ್ಧನೆ ಈ ಬಗ್ಗೆ ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಹಾಗೂ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಜಿ ಶಾಂತಕುಮಾರ್. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾನವ ಹಾಗೂ ವನ್ಯಜೀವಿ ಸಂಘರ್ಷದಿಂದ ರೈತರ ಮೇಲಾಗುವ ಪರಿಣಾಮಗಳು ಮತ್ತು ಪರಿಹಾರ ಈ ಬಗ್ಗೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹೆಡಿಯಾಲ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೆ ಪರಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಿಸುತ್ತಾರೆ ಜಿ ಶಾಂತಕುಮಾರ್. ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ, ನೀನೋಗಾದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ, ನೀನೋಗಾದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ ನೀನೋಗಾದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ ಮಕ್ಕಳಿರುವರು ತಮ್ಮ ಎಲ್ಲಿ ತನಕ ಹೆಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವರು ತಮ್ಮ ಕುಣಿ ತನಕ ಸತ್ತಾಗ ಬರುವರು ತಮ್ಮ ಕುಣಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೇಚಿ ಸಂಸಾರ ಮೇಚಿ ನೀನೋಗಾದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ ನೀನೋಗಾದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ